ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಬೂದನಹಳ್ಳಿಯ ಬಿಎಸ್ ದೇವರಾಜು ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಪಳ್ಳ್ಯ ಹೋಬಳಿಯ ಬೂದನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿಎಸ್ ದೇವರಾಜು ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದೇವರಾಜು ಅವರು. ನಮಸ್ಕಾರ ಸರ್. ದೇವರಾಜು ಅವರು ಎಷ್ಟು ವಯಸ್ಸು ತಮಗೆ? ನನಗೆ 65 ವರ್ಷ ಸರ್. 65 ವರ್ಷ. ಏನು ಓದಿದ್ರಿ ತಾವು? ನಾನು SSLCವರೆಗೂ ಓದಿದೆ. SSLCವರೆಗೂ ಓದಿದ್ರಿ, ಮುಂದಕ್ಕೆ ಯಾಕೆ ಓದಲಿಲ್ಲ? ಓದ್ಲಿ ಅಂದ್ರೆ ಮನೆ ಕಡೆ ತೊಂದರೆ ಆಯ್ತು, ನಮ್ಮ ತಂದೆ ಒಬ್ರು ತೀರ್ಕೊಂಡ್ರು, ನಮ್ಮ ಅಣ್ಣ ನಾವಿದ್ದು, ನಮ್ಮ ಅಣ್ಣ ತೀರ್ಕೊಂಡದ್ಮೇಲೆ ನಾನು ಮನೆ ಕಡೆಯಿಂದ ಸ್ವಲ್ಪ ನೋಡ್ಕೊಳಕಂತ ಡಿಸ್ಕಂಟಿನ್ಯೂ ಮಾಡಿದೆ. ಓ, ನೀವು ಅಣ್ಣ ತಮ್ಮದ್ರು ಇಬ್ಬರೇ? ಇಬ್ರು. ನಮ್ಮ ಅಣ್ಣ ತೀರೋದ, ನಾನು ಇದ್ದೀನಿ ಒಬ್ಬ. ಹಂಗಾಗಿ ನೀವು SSLC ಇಂದ ಮುಂದಕ್ಕೆ ಓದ್ಲಿಲ್ಲ? ಓದ್ಲಿಲ್ಲ. ಅಷ್ಟೊತ್ತಾಗ್ಲೇ ಜವಾಬ್ದಾರಿ ತಗೊಂಡ್ಬಿಟ್ರೆ ಹೆಂಗೆ? ತಗೊಂಡೆ ಸರ್, ಹೆಚ್ಚು ಕಡಿಮೆ ಒಂದು 60-70 ಭಾಗ ತಗೊಂಡು. ನಮ್ಮ ತಾಯಿ ಇದ್ರು, ಅವ್ರು ಮಾಡ್ಕೊಂಡು ಅದಿದ್ದು ನಾನು ಕಲ್ತ್ಬಿಟ್ಟು ತಗೊಂಡ್ಬಿಟ್ಟೆ. ಏನೇನು ಕೆಲಸ ಮಾಡ್ತಿದ್ರಿ ಇನ್ನು ಆ ವಯಸ್ಸಲ್ಲಿ? ಚಿಕ್ಕ ವಯಸ್ಸಲ್ಲಿ ನಾವು ಸಣ್ಣದ್ರಲ್ಲಿ ಗದ್ದೆ ಕೆಲಸ ಮಾಡಿದಾಗ ಎಲ್ಲ ಜಮೀನು ಮಾಡ್ತಿದ್ದು, ಅದೆಲ್ಲ ದನಗಳು ಮೇಯಿಸೋದು, ಕೊಟ್ಟಿಗೆ ಹಾಕೋದು, ಗದ್ದೆ ಓಡೋದು, ಅಡೆ ಕಡೆಯೋದು, ಮಣ್ಣು ಹರೋದು, ಎಲ್ಲ ನಮ್ಮ ಹಿಂದ ಏನ್ ಮಾಡ್ತಿದ್ರು ನಾವು ಅದನ್ನ ಕರ್ಕೊಂಡು ಹೋಗ್ರು ಮಾಡು. ಬೇಸಿಗೆ ಟೈಮ್ ನಾವು ಬಿತ್ತಿ ಅಂತ ಗದ್ದೆ ಮಾಡು ಬರಬಾದಿ ಅಂತೇಳಿ, ಬೇಸಿಗೆಲಿ ಅಡೆ ಕಡಿಬೇಕಿತ್ತು, ಮಣ್ಣು ಹರಬೇಕಿತ್ತು, ಎಂಟೆ ಬಿಡಬೇಕಿತ್ತು, ಕೆಲ ಕರ್ಕೊಂಡು ಹೋಗ್ರು ಅವ್ರು ನಮ್ಮನ್ನ. ಕರ್ಕೊಂಡು ಅದ್ರ ಜೊತೆ ಅನುಭವ ಆಗಿ ಎಲ್ಲ ಕಲ್ತ್ಕೊಂಡು ನಾವು ಅದನ್ನ ಮುಂದುವರ್ಸ್ಕೊಂಡ್ಬಂದ್ವಿ. ಇನ್ನು ಬಾಲ್ಯದಲ್ಲೇ ಎಲ್ಲ ಕೆಲಸ ಕಲ್ತ್ಕೊಬಿಟ್ರಿ? ಹೌದು ಸರ್, ಕಲ್ತಿದೆ. ಏನ್ ಬರಬಾತಿ ಅಂದ್ರಲ್ಲ? ಬರಬಾತಿ ಅಂದ್ರೆ ಗದ್ದೆನ ನಾವು ಬಿತ್ತನೆ ಮಾಡ್ತೀವಿ, ಸಾಲ ನಾಟಿವಿ ಬೇಸಿಗೆಯಲ್ಲಿ, ಅದಕ್ಕೆ ಬರವಾದಿ ಅಂತ ಹೇಳ್ತೀವಿ. ಅದು ನಾವು ಒಳ್ಳೆ ಚಿಪ್ಪಿಗೆ ಭತ್ತ ಮಾಡ್ತೀವಿ ಅದನ್ನ, ಮತ್ತೇನು ಬೇರೆ ಭತ್ತನ ಮಾಡಬಹುದು, ಬೇಗ ಬಂದ್ಬಿಡುತ್ತೆ ಅದು. ನಾವು ಸಾಮಾನ್ಯ ಅಂದ್ರೆ 90 ಭಾಗ ಒಳ್ಳೆ ಸಾಲ ಭತ್ತನ ಬಿತ್ತನೆ ಮಾಡೋದು ನಾವು ಮಾಡ್ತಿದ್ವಿ ಮೊದ್ಲೆಲ್ಲ, ಈಗಲೂ ಮಾಡ್ತಿದ್ವಿ. ಈ ಹೋದ ವರ್ಷ ಒಳ್ಳೆ ಸಾಲ ಮಾಡಿದೀವಿ. ಬೇಸಿಗೆಲಿ ನೀರಾವರಿ ಎಲ್ಲ ಹೆಂಗೆ ಅದು ಬಿತ್ತನೆ ಮಾಡಕ್ಕೆ? ಬೇಸಿಗೆ ಟೈಮ್ ಅಲ್ಲಿ ಮಾಡೋದು ಸರ್, ನಮ್ಗೆ ಮೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ, May 20-30 ಒಟ್ಟಿಗೆ ಮೇ ತಿಂಗಳೊಳಗೆ ನಾವು ಬಿತ್ತನೆ ಮಾಡ್ತೀವಿ ಅದನ್ನ ಭತ್ತನ. ಅದು ನಮ್ಗೆ ನವೆಂಬರ್ ಡಿಸೆಂಬರ್ ಕಟಾವು ಬರುತ್ತೆ. ಅದ್ರೊಳಗೆ ಮಧ್ಯದಲ್ಲಿ ಅರಗದು, ಕಳೆ ತೆಗೆಯೋದು, ಬರಗಳೆ ಅಂತ ಕೇಳ್ತೀವಿ ಗಿಡ್ಡೆ ಅಂತ, ಗಿಡ್ಡೆ ಕಿತ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಆಮೇಲೆ ನೀರ್ ಕಟ್ಬಿಟ್ಟು ಮರ ಹೊಡೆದ್ರೆ ಅದ್ ಕೆಲಸ ಮುಗೀತು. ಗೊಬ್ಬರ ಹಾಕೋದು. ಏನ್ ಹೊಲಕ್ಕೆ ಹಾಕ್ತಿದ್ರ? ಗದ್ದೆ ಆಗ್ತದೆ, ಹೊಲದಲ್ಲಿ ಬರಲ್ಲ ಸರ್ ಅದು, ಗದ್ದೆಗೆ ಮಾತ್ರ ಮಾಡ್ತಿದ್ದು. ಈಗ ಮೊದಲು ಹಂಗಾರೆ ನಾಟಿ ಗಿಟ್ಟಿ ಅವೆಲ್ಲ ಇರಲಿಲ್ಲ? ನಾಟಿ ಸಾಮಾನ್ಯ ಇತ್ತು, ಒಂದ್ ಅರ್ಧ ಭಾಗ ನಾಟಿ ಮಾಡೋದು, ಒಂದ್ ಅರ್ಧ ಭಾಗ ಬಿತ್ತನೆ ಮಾಡೋರಲ್ಲ, ಇಡೀ ಬಯಲಿ ಬಯಲ್ನೆ ಒಂದ್ ದೊಡ್ಡ ದೊಡ್ಡ ಬಯಲಿದು ಎಲ್ಲ. ಅವ್ರವ್ರ ಗದ್ದೆ ಪಕ್ಕ ಪಕ್ಕ ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಎಲ್ಲ ಉಂಡಿ ಮೇಕೆ ಮೇಲೆ ಮಾಡೋ ನಾವು ಫಸ್ಟ್. ಇವತ್ತು ಅವ್ನು ಬಿತ್ತಾನೆ ಗದ್ದೆ, ನಾಳೆ ನಾನು ಬಿತ್ತಬೇಕು, ಹಿಂಗೆಲ್ಲ ಮಾಡ್ತಿದ್ದು. ಹಂಗೆ ಎಲ್ಲ ನಾವು ಕಾಂಪಿಟೇಷನ್ ಭತ್ತ ಬೆಳಿತಿದ್ದು. ಆತರ ಅದು ಬರಬತ್ತಿ ಅಂತ ಹೇಳಿ, ಬರವಾದಿ ಬಿತ್ತನೆ ಗದ್ದೆ ಅಂತ. ಬಿತ್ತನೆ ಗದ್ದೆ ಅದು ಒಳ್ಳೇದು. ಈ ನಾಟಿ ಮಾಡೋದು ಒಳ್ಳೇದು? ಆ ಭತ್ತಕ್ಕೆ ನಾಟಿ ಮಾಡಿದ್ರೆ ಸರಿ ಇಳುವರಿ ಬರಲ್ಲ, ಈ ಭತ್ತಿಗೆ ಬಿತ್ತನೆ ಮಾಡಿದ್ರೆ ಇಳುವರಿ ಬರಲ್ಲ. ಹಂಗೆ ಇದು ಬರವಾದಿ ಯಾವ್ಯಾವ ತಳಿ ಹಾಕ್ತಿದ್ರಿ? ನಾವು ಸಾಮಾನ್ಯ ಬರವಾದಿ ಮಾಡೋದು ಒಳ್ಳೆಸಲೆ, ಒಳ್ಳೆಸಲೆ ಚಿಮ್ಕ ಒಳ್ಳೆಸಲೆ ಬಿತ್ತನೆ ಮಾಡ್ತಿದ್ದು. ಅದು ಜಾಸ್ತಿ ಗೊಬ್ಬರ ತಗೊಳ್ಳಲ್ಲ, ಫಸ್ಟ್ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ರೆ ಅದನ್ನ ನಾವ್ ಎತ್ತುಗಳಿದ್ದವಲ್ಲ, ಮನೆ ಎತ್ತುಗಳಿರ್ತಾವಲ್ಲ, ಎತ್ತಲ್ಲಿ ಅರಗದು ಕುಂಟೆಲಿ ಅರಗ್ಬಿಟ್ಟು ಕಳೆ ಇದ್ರೆ ಅಲ್ಬೆ ಹೊಡಿತಿದ್ದು, ಮತ್ತೆ ಸಾಲ್ ಎತ್ತಿದ್ದು, ಇದೆಲ್ಲ ಮಾಡ್ಕೊಂಡು ಬರಗಡ್ಡೆ ಕೀಳ್ತಿದ್ದು, ಚೇಣಿ ಗೀಣಿ ಬರ್ತಾ ಕಳೆ ಬರದಲ್ಲ ಕಿತ್ ಹಾಕ್ಬಿಡ್ತಿದ್ದು, ಆಮೇಲೆ ನೀರ್ ಕಟ್ಕೊಂಡು ಅರಿಗೆ ಮರ ಹೊಡೆದ್ರೆ ಕ್ಲೋಸ್ ಅವ್ರ ಕೆಲಸ. ಅದು ಸ್ವಲ್ಪ ಸುಲಭದ ಕೆಲಸ, ಅದು ಸುಲಭದ ಕೆಲಸ ಸರ್. ಯಾಕೆಂದ್ರೆ ಬೇಸಿಗೆ ಟೈಮ್ ನಮಗೆ ಫ್ರೀ ಇರ್ತೀವಿ, ಕೆಲಸ ಮಾಡಬಹುದು. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಕಳೆ ಗಿಳೆ ಅಷ್ಟು ಕಷ್ಟ ಬರಲ್ಲ, ಬೆಳೆದಿರುತ್ತೆ ಗದ್ದೆ ಬೆಳೆದಿರುತ್ತೆ ಅಷ್ಟೊತ್ತಿಗೆ ಕಳೆನೂ ಕಡಿಮೆ ಬರುತ್ತೆ. ಬಟ್ ನಿಮಗೆ ಅರ್ಥ ಸಿಗ್ಬೇಕು ಮೊದಲು ಈ ಜೂನ್ ಅಲ್ಲಿ ಒಂದ್ ಎರಡೆರಡು ಮೂರು ಅರ್ಥ ಹೊಡೆದು ಬಿಟ್ರೆ ಕಳೆ ಬರಲ್ಲ ಸರ್. ಈಗಲೂ ಮಾಡ್ತಾರೆ ಅದ? ಈಗಲೂ ಮಾಡಿದ್ವಿ ನಾವು, ಅಂದ್ರೆ ವರ್ಷ ನಾಟಿ ಮಾಡಿದ್ವಿ. ಈಗ ಎರಡು ವರ್ಷದಿಂದ ನಾವು ಬಿತ್ತನೆ ಮಾಡ್ತಿಲ್ಲ, ಯಾಕೆ ಎತ್ತುಗಳಿಲ್ಲ. ಎತ್ತುಗಳಿದ್ದು ನಾವೆಲ್ಲ ಒಂದ್ ಲಕ್ಷ ಚಿಲ್ಲರೆ ಎತ್ತುಗಳು ಇಟ್ಕೊಳ್ತಿದ್ವಿ, ಎರಡು ಜೋಡಿ ಎತ್ತುಗಳು ಇಟ್ಕೊಳ್ತಿದ್ದು. ಇವಾಗ ಎಲ್ಲ ಎತ್ತಿಲ್ಲದ ಕಾರಣ ಎಲ್ಲ ರೋಡ್ರಿ ತಂದು ಟ್ರ್ಯಾಕ್ಟರ್ ಹೊಡೆದು ಬಿಟ್ಟು ಅದನ್ನ ಮರ ಹೊಡೆಯೋದು ನಡೋದು, ಅದರಲ್ಲೇ ಮರ ಹೊಡೋದು. ಮೊದಲು ಎತ್ತುಗಳು ಮರ ಹೊಡಿತಿದ್ವು, ಈಗಿಲ್ಲ, ಅದರಲ್ಲೇ ಮರ ಹೊಡ್ಕೊಳ್ದು ಟ್ರ್ಯಾಕ್ಟರ್ಲ್ಲೇ. ಆ ಮಟ್ಟಿಗೆ ಬಂದ್ಬಿಟ್ಟಿದ್ವಿ. ಹಂಗಾಗಿ ಬರವಾದಿ ಇಲ್ಲ ಈಗ? ಬರವಾದಿ ಕಡಿಮೆ ಸರ್. ಅಲ್ಲಿ ಕೂರಿಗೆ ಅಂತ ಕೂರಿಗೆ ಭತ್ತ ಬಿಡ್ತಾರೆ, ಅದು ಬೇಲೂರು ಕಡೆ ಈಗಲೂ ಮಾಡ್ತಾರೆ. ಕೂರಿಗೆ ಕೂರಿಗೆ ಬಿತ್ತನೆ ಮಾಡ್ತಾರ. ನಾವು ಅರೆ ಮನೆಯಲ್ಲಿ ಬಿತ್ತನೆ ಮಾಡ್ತಿದ್ವು, ಮೂರು ಅರೆ ಮನೆ, ಅವ್ರದ್ದು ಐದು. ನೀವು ಕೂರಿಗೆ ಭತ್ತ ಮಾಡೋದಿಲ್ವಾ? ಮೊದ್ಲು ನಾವು ಮಾಡ್ತಿದ್ವು, ನಮ್ಗೆ ಅಷ್ಟಾಗಿ ಅನುಭವ ಇಲ್ಲ. ಬಿತ್ತನೆ ಮಾಡಕ್ಕೆ ಅದು ಅರೆ ಹೊಡಿಯಕ್ಕೆಲ್ಲ ಭಾರಿ ತಜ್ಞರಿರ್ಬೇಕು, ಅವರು ಪಳಗಿರ್ಬೇಕು ಅದ್ರಲ್ಲಿ ಅರೆ ಹೊಡಿ ಬಂದು. ಅದು ಇದೇನಂದ್ರೆ ಒಂದ್ ಮೂರು ಅರೆ ಮನೆ ಹೊಡೆದ್ರೆ ಒಂದ್ ಸಾಲಕ್ಕೆ ಒಂದ್ ಹಾಕೊಂಡವ್ರು ಎರಡು ಬರ್ತವೆ. ಅದಂಗಲ್ಲ, ಅದು ಅರೆ ಪಕ್ಕಕ್ಕೆ ಹೊಡಿಬೇಕು, ಅಷ್ಟೆಷ್ಟು ಬರುತ್ತೆ ಅಷ್ಟನೇ ಹೊಡಿಬೇಕು. ಇದ್ ಮಾಡಿ ಯೋಚನೆ ಮಾಡಿ, ಅದು ಅವ್ರಿಗೆ ಅನುಭವ ಇದ್ದವ್ರು ಮಾಡ್ಬೇಕು ಆ ಕೆಲಸನ. ಅದ್ ನಮಗೆ ಕೂರಿಗೆ ಹೊಡೆಯೋದು ಬತ್ತಿರಲಿಲ್ಲ, ಅರೆ ಹೊಡಿತಿದ್ದು ಅರೆ ಮನೆಯಲ್ಲಿ. ಕೂರಿಗೆ ಹೊಡೆದು ಬತ್ತಿರಲಿಲ್ಲ, ಕೂರಿಗೆ ಏನ್ ಬತ್ತನಲ್ಲಿ ಬಿತ್ತಾರೆ, ಎಡ ಕೈಲಿ ಬಿತ್ಬೇಕು ಬತ್ತ. ಅದ ಒಂದ್ ಮುಗಿದ ತಕ್ಷಣ ರೆಡಿ ಇರ್ಬೇಕು, ಆತರ ನಿಲ್ಸಂಗೆ ಇಲ್ಲ, ನಿಲ್ಸಂಗಿಲ್ಲ. ಅದು ಸ್ಟಾರ್ಟ್ ಆದ ಹೋಗ್ತಾ ಇರ್ತೀನಿ, ಆಗ್ತಾ ಇರ್ತಲ್ಲ ಬತ್ತ ನಿಂತೋಗ್ಬಿಡ್ತಾರ, ಸಾಲ್ ಸಾಲು ಬಂಗಿ ಆಗ್ಬಿಡ್ತಾವ ಅಲ್ಲಿ. ಈಗ ಈ ಬರ್ವಾದಿ ಮಾಡ್ತಿದ್ರಲ್ಲ, ಎಷ್ಟು ಇಳುವರಿ ಬರೋದು ಎಕರೆಗೆ ಸರ್? ಚೆನ್ನಾಗಿ ಬೆಳೆದ್ರೆ ಒಂದ್ ಆರು ಏಳು ಎಂಟಾರು ಬರುತ್ತೆ, ಎರಡು ಹದಿನಾರು ಕ್ವಿಂಟಲ್, ಹದಿನೈದರಿಂದ ಹದಿನಾರು ಕ್ವಿಂಟಲ್ ಮ್ಯಾಕ್ಸಿಮಮ್ ಬರೋದು. ಒಳ್ಳೆ ಇಳುವರಿ, ಒಳ್ಳೆ ಇಳುವರಿ ಸಾಕು. ಅದಕ್ಕೆ ನೀರ್ ಕಟ್ಟಂಗಿಲ್ಲ, ನೀರು ಕಟ್ಟಬೇಕು, ಮಳೆಗಾಲದ ನೀರು ಕಟ್ಟಬೇಕು, ಮಳೆಯಲ್ಲಿ ನೀರು ಇರಬೇಕು, ಮತ್ತೆ ಒಂದ್ರೊಂದು ಗೊಬ್ಬರ ಹಾಕ್ಬೇಕು. ಅಷ್ಟು ಅದು ಸ್ಪ್ರೇ ಇದ್ರೆ ನಡೀತೆ. ಈಗೆಲ್ಲ ನಮ್ಮ ತಳಿಗಳು ಭತ್ತ ಬಂದ ಮೇಲೆ ಸ್ಪ್ರೇ ಮಾಡಬೇಕು, ಬೆಂಕಿ ರೋಗ ಅವೆಲ್ಲ ಬರ್ತದೆ, ಅದಕ್ಕೇನು ಬತ್ತಿರಲಿಲ್ಲ. ಗೊಬ್ಬರ ಅಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ಆಗ ನಡೆಯೋದು, ಭತ್ತ ಬರೋ ಒಳ್ಳೆ ಇಳುವರಿ ಬರೋದು. ರೇಟ್ ಸಿಕ್ಕಿದ್ರೆ ಎಲ್ಲ ಭತ್ತಗಿಂತ ನಾವು ಕಳ್ಸಿ ಆರೂವರೆ ಸಾವಿರ ಕೊಟ್ಟೆ, ಒಂದ್ ಕ್ವಿಂಟಲ್ ಭತ್ತ, ಒಂದ್ ಕ್ವಿಂಟಲ್ ಆರೂವರೆ ಸಾವಿರ ಕೊಟ್ಟೆ, ಒಂದ್ ಅರವತ್ತು ಎಪ್ಪತ್ತು ಕ್ವಿಂಟಲ್ ಭತ್ತ ಆಯ್ತು. ಈ ಸಲ ಮಾಡಿದೀನಿ ಭತ್ತ ಕೊಟ್ಟಿಲ್ಲ, ಇದೆ ನೋಡೋಣ ಏನ್ ರೇಟ್ ಬರುತ್ತೆ ಗೊತ್ತಿಲ್ಲ ನೋಡೋಣ. ಈಗ ನಾಲ್ಕೂವರೆ ಐದು ಸಾವಿರ ಅಂತಾರೆ ನೋಡೋಣ. ಕಡಿಮೆ ಆಯ್ತು ಈಗ ರೇಟು? ಈಗ ಕಡಿಮೆ ಐತೆ ನಮಗೆ. ಅದು ಯಾವ ಗೊತ್ತಾ, ಗೌರಿ ಟೈಮ್ ಆಚಾರ ಟೈಮಿನ ಒಳ್ಳೆ ಬರುತ್ತೆ. ಅಲ್ಲಿ ಸಾಂಗ್ಲಿ ಒಂದು ಜಾತ್ರೆ ನಡೆಯುತ್ತೆ, ಅಲ್ಲಿಗೆ ಪುರಿ ಬೇಕೇ ಬೇಕು ಅವ್ರಿಗೆ. ಆ ಟೈಮಲ್ಲಿ ಒಂದು ತಿಂಗಳು ಒಳ್ಳೆ ರೇಟ್ ಇರುತ್ತೆ, ಸಾಂಗ್ಲಿ ಜಾತ್ರೆ ಆಗುತ್ತೆ. ಆ ಟೈಮ್ ಒಳ್ಳೆ ರೇಟ್ ಬರುತ್ತೆ, ರೇಟ್ ಪುರಿ ಆಗ್ರೆ ರೇಟ್. ಪುರಿಗೆಲ್ಲ ಜಾತ್ರೆ ಪುರಿ ಇಷ್ಟಿಷ್ಟು ಅಂತ ಅರ್ಕೆ ಮಾಡ್ಕೊಂಡಿರ್ತಾರಂತ ಅವ್ರು, ತೇರಿಗೆ ಉಗ್ಗಕ್ಕೆ. ಇದು ಈ ಚುಪ್ಪಿಗೆ ಬತ್ತಾನೆ ಅರ್ಕೆ ಮಾಡ್ಕೊಂಡಿರ್ತಾರ ಕೆಲವರು, ಅದಕ್ಕಾಗಿ ಆಗ ಬೇಡಿಕೆ ಇರುತ್ತೆ ಸರ್. ಈಗ ಹಂಗಾಗಿ ಅವಾಗ ಒಳ್ಳೆ ಬೆಲೆ ಬರುತ್ತೆ, ಗೌರಿ ಟೈಮ್ ಕಡಿಮೆ ಆಗುತ್ತೆ, ಅದೊಂದ್ ಮಂತ್ ಒಳ್ಳೆ ಬೆಲೆ ಇರುತ್ತೆ ಅದಕ್ಕೆ. ದೇವರ ದೇವರ, ಎಷ್ಟು ಜಮೀನಿದೆ ನಿಮ್ಗೆ? ನನಗೆ ಒಂದು ನಾಲ್ಕು ಆರು ಎಂಟು ಎಕರೆ ಗದ್ದೆ ಇದೆ, ಒಂದು ಹನ್ನೆರಡು ಎಕರೆ ಫೀಲ್ಡ್ ಇದೆ, ತೋಟ ನಾಲ್ಕು ಎಕರೆ ಇದೆ, ಅಡಿಕೆ ನಾಲ್ಕು ಎಕರೆ ಹಾಕಿದ್ನಿ. ನಾಲ್ಕು ಎಕರೆ ಗದ್ದೆ, ನಾಲ್ಕು ಎಕರೆ ಕಾಫಿ, ನಾಲ್ಕು ಎಕರೆ ಅಡಿಕೆ, ಒಂದು ನಾಲ್ಕು ಎಕರೆ ಕುರವು, ಜೋಳ ಶುಂಠಿ ಹಾಕಲ್ಲ, ನಾಲ್ಕು ಆರು ಎಕರೆ ಇದೆ. ಅಷ್ಟು ನೀವೇ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀವಿ. ಕಾಫಿ ಈಗ ನಾಲ್ಕು ಎಕರೆ ಅಂತ ಹೇಳಿದ್ರಿ, ಯಾವ ತಳಿ ಇದೆ? ನಾವೆಲ್ಲ ಅರೇಬಿಕಾ, ಸಿಕ್ಸ್ ಅದ್ರ ನೈನ್ ಬರುತ್ತೆ, ನಮ್ದೆಲ್ಲ ಸಿಕ್ಸ್ ಗಿಡ, ನಂಬರ್ ನೈನ್ ನಂಬರ್ ಸಿಕ್ಸ್ ಬಾರಿ ಫೇಮಸ್. ಎಷ್ಟು ವರ್ಷ ಆಯ್ತು ಹಾಕಿ? ನಾವು ಹಾಕಿ ಒಂದು ಹದಿನೈದು ವರ್ಷ ಆಗಿರ್ಬೋದು. ಹದಿನೈದು ವರ್ಷ ಆಯ್ತು, ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್ ನಮ್ಗೆ. ಕಾಫಿ ತೋಟ ನೋಡ್ದು ಚೆನ್ನಾಗಿದೆ, ಎಲ್ಲಾವುದು ಬಾರಿ ಚೆನ್ನಾಗಿ ನಿರ್ವಹಣೆ ಮಾಡಿದ್ರಿ. ನಾವು ಫೆಬ್ರವರಿ ಲಾಸ್ಟ್ಗೆ ಮರ ಎಲ್ಲ ಕಡಿಸ್ಬಿಡ್ತೀವಿ, ಮರಗಸಿ ಅದನ್ನ ಕಡಿಸ್ಬಿಡ ಆದ್ಮೇಲೆ ಮರಳ ಸೌದೆ ಎಳಿಸ್ಬಿಟ್ಟು ನೀರು ಹೊಡಿತೀವಿ. ಮಾರ್ಚ್ ಫಸ್ಟ್ ನೀರು ಹೊಡಿತೀವಿ, ಮಾರ್ಚ್ ಹದಿನೈದರ ಮೇಲೆ ಹೊಡಿಬೇಕು. ನಾವು ಬಿಸಿನೀರು ಇರೋ ಕಾರಣ ಮರಗಸಿ ಮಾಡಿರ್ತೀವಲ್ಲ, ಬಿಸಿ ಬಿಡ್ತದೆ, ನೀರು ಹೊಡೆದು ಬಿಡ್ತೀವಿ, ಹೂವು ಬರುತ್ತೆ, ಹೂವು ಸೆಟ್ ಮಾಡ್ತೀವಿ, ಚಿಗುರು ಬರುತ್ತೆ, ಚಿಗುರು ಮಾಡ್ಬಿಟ್ಟು ಈಗ ಲಿಂಡನ್ ಆಯ್ತು, ಚಿಗುರು ಆಯ್ತು, ಕಸಿ ಆಯ್ತು, ಆ ಕೆಲಸ ಮುಗಿದ ಮಳೆ ಬಂದು ಗೊಬ್ಬರ ಹಾಕ್ತೀವಿ. ನೆರಳಿಗೆ ಏನ್ ಹಾಕೊಂಡಿದ್ರಿ? ನೆರಳಿಗೆ ಸಿಲ್ವರ, ಸಿಲ್ವರ್ ಸಿಲ್ವರ್ ಹಾಕೊಂಡಿದೀವಿ. ಎಷ್ಟಿದಾವ ಸಿಲ್ವರ? ಸಿಲ್ವರ ಒಂದು ಸಾವಿರದ ನಾನ್ನೂರು ಗಿಡ ಇದೆ ಸರ್. ಸಾವಿರದ ನಾನ್ನೂರು ಇದೆ, ಕೊಟ್ಟಿಲ್ಲ ಅಲ್ವಾ ಯಾವಾಗ್ಲೂ? ಕೊಟ್ಟಿಲ್ಲ ಸರ್. ಒಳ್ಳೆ ಬೆಲೆ ಇದೆ ಸಿಲ್ವರ್ಕ್ಕೆ? ಈಗ ಸಿಲ್ವರ್ ಎಲ್ಲ ಈಗ ಸೇಫ್ಟಿ ಲೆಕ್ಕ, ಮೊದಲೆಲ್ಲ ಮರದ್ಲಕ್ಕೆ ತಗೋತಿದ್ರು, ಈಗೆಲ್ಲ ಸೇಫ್ಟಿ ಲೆಕ್ಕ ಅಂತಾರೆ, ಅದೆಲ್ಲ ಟೇಪಲ್ಲಿ ಅಳದ್ಬಿಟ್ಟು ನಿಂಚ ಮೇಲೆ ತಗೊಂತಾರೆ, ಸುತ್ತಳತೆ ಸುತ್ತಳತೆ ಮೇಲೆ ತಗೋತಾರೆ, ಅದ್ರ ಮೇಲೆ ತಗೋತಾರೆ. ಈ ಸದ್ಯಕ್ಕೆ ಏನೋ ಕೊಡೋದಿಲ್ಲ? ಈಗ ಸದ್ಯಕ್ಕೆ ಯಾವ್ದಿಲ್ಲ ಸರ್, ಮನೆ ಇನ್ನು ಸಣ್ಣದು, ಇನ್ನೊಂದು ಎರಡ್ ಮೂರು ವರ್ಷ ಕೊಡಬೇಕು. ಆಗುತ್ತೆ ಒಂದು ಎಂಟು ಹತ್ತು ಲಕ್ಷ ರೂಪಾಯಿ ಒಂದು ನೂರು ನೂರು ಆಮ ಕೊಟ್ರೆ ದೂರ ದೂರ ಮಾಡ್ಕೋಬಹುದು, ಹತ್ರ ಇದೆ ಜಾಸ್ತಿ, ಅದನ್ನ ದೂರ ಮಾಡಬಹುದು ಕಡ್ದು ಕಡ್ದು. ವರ್ಷ ವರ್ಷ ಫೆಬ್ರವರಿ ತಿಂಗಳಲ್ಲೇ ಮಾಡಿಸ್ಬಿಡ್ತಾರೆ ಕಪಾತು? ಅಷ್ಟು ಆ ತಿಂಗಳ ಮಾಡ್ತೀವಿ, ಬರ್ಬರ್ ಲಾಸ್ಟ್ ಮಾರ್ಚ್ ಫಸ್ಟ್ ಹದಿನೈದರೊಳಗೆ. ಏನ್ ಅವಾಗ ಮಾಡಿದ್ರಿಂದ ಏನ್ ಅನುಕೂಲ ಅಂತೀರಿ? ಅನುಕೂಲ ಅಂತ ಅಂದ್ರೆ ನಾವು ಗಿಡ ಎಲ್ಲ ಚೀರ ಇರಕ್ಲ, ನಾವು ಮರಗಸಿ ಮಾಡ್ಬಿಟ್ಟು ಕಸಿಯನ್ನ ಮಾಡ್ತೀವಿ, ಗಿಡ ರೆಕ್ಕೆ ಎಲ್ಲ ಕೊನೆ ಬಿದ್ದು ಮುರಿದಿರ್ತೇವೆ, ಎಲ್ಲ ಕುಯ್ತೀವಿ, ಕುಯ್ದ ತಕ್ಷಣ ನೀರು ಹೊಡ್ತಕ್ಕ ಚಿಗುರು ಬರುತ್ತೆ, ಅದು ರೆಕ್ಕೆಗಳು ಮುಂದಕ್ಕೆ ದಾಟ್ತವೆ, ಫಸಲು ರೆಕ್ಕೆ ಬರ್ತವೆ. ಫಸಲು ರೆಕ್ಕೆ ಅವಾಗ ಬರ್ತವೆ, ಬಂದಿರ್ತವೆ ಮುರಿದೋದಕ್ಕೆ ಮತ್ತೆ ಹೊಸ ಚಿಗುರು ಬರ್ತವಲ್ಲ, ಅವು ಅರ್ಧ ಅಡಿ ಅಂತ ಎಲ್ಲ ನಾವು ಕಸಿ ಮಾಡ್ತೀವಿ. ಮತ್ತೆ ಸೋತ್ ರೆಕ್ಕೆ ಎಲ್ಲ ತೆಗಿತೀವಿ, ತೆಗೆದ್ಬಿಟ್ಟು ಕಸಿ ಮಾಡಿ ಲಿಂಡಾನ ಹಾಕಿ ಈ ಗೊಬ್ಬರ ಹಾಕಿದ್ರೆ ಒಳ್ಳೆ ಫಸಲು ಬರುತ್ತೆ. ಈಗ 15 ವರ್ಷದ ಹಿಂದೆ ಕಾಫಿ ಮಾಡಿರಲಿಲ್ಲ ನೀವು? ಇಲ್ಲ, ಮಾಡಿತಿಲ್ಲ ಸರ್. ಮತ್ತೆ ಮಾಡಿದ್ರೆ ಏನಂಗ್ ಕಾಫಿ ಮಾಡಿದ್ರಿ? ಕಾಫಿ ಬೆಳಿಬೇಕು ಅಂತ ಆಯ್ತು, ಬೆಳೆದ್ರೆ ಅಷ್ಟೇ. ಯಾಕೆ, ಯಾವ ಕಾರಣಕ್ಕೋಸ್ಕರ? ಕಾರಣ ಅಂದ್ರೆ ನಾವೆಲ್ಲ ಕಾಫಿ ಎಲ್ಲ ಮಾಡಿದ್ರಲ್ಲ, ಸ್ವಲ್ಪ ಅದ್ರದ್ದೇನು ಬೆಂಬಲ ಬೆಲೆ ಜಾಸ್ತಿ ಸಿಗುತ್ತೆ, ಮಾಡೋಣ. ಸಿಲ್ವರ್ದಲ್ಲೂ ಸ್ವಲ್ಪ ದುಡ್ಡು ಲಾಭ ನೋಡ್ಬೋದು, ಅದ್ರ ಪಟ್ಟಿಗೆ ಅದಾಗುತ್ತೆ ಇದ್ರ ಪಟ್ಟಿ ಇದಾಗುತ್ತೆ ಮಿಶ್ರ ಬೆಳೆ ಎಲ್ಲ ಅಂತ ಹೇಳಿ ಹಾಕುದು. ಚೆನ್ನಾಗಿದೆ ಸರ್, ಮಾಡಿದ್ವಿ. ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ ಸರ್? ಹೊಸರಿ ನಂದು 4 ಎಕರೆ 100 ಚೀಲ ಕೊಟ್ಟಿದೆ. ಈ ಸರಿ ಒಂದು 45 ಚೀಲ ಪಾರ್ಸ್ಮೆಂಟ್ ಆಗಿದೆ, ಒಂದು 15 ಚೀಲ ಚೆರಿ ಆಗಿದೆ. ಇನ್ನು ಕೊಟ್ಟಿಲ್ಲ, ಕೊಡ್ಬೇಕು. ಈ ಸರಿ ಕಡಿಮೆ ಆಯ್ತು? ಕಡಿಮೆ ಆಯ್ತು. ಒಂದ್ಸರಿ ಒಂದು ಜಾಸ್ತಿ ಇಳುವರಿ ಇದ್ದಾಗ ಒಂದ್ ವರ್ಷ ಕಡಿಮೆ ಬರುತ್ತೆ, ಈ ವರ್ಷ ಚೆನ್ನಾಗಿದೆ, ಮುಂದ್ ವರ್ಷ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗೆ ಅವ್ರ ಹೇಳ್ತಿದ್ರೆ ಸರಿ ಹೋಗುತ್ತೆ, ನಮ್ದು ಸ್ವಲ್ಪ ಏರ್ ಪೇರ್ ಆಗುತ್ತೆ ಸರ್ ಅಷ್ಟೇ. ಒಂದ್ ವರ್ಷ ಜಾಸ್ತಿ ಬಿಟ್ರೆ ಇನ್ನೊಂದ್ ವರ್ಷ ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ. ಹೌದು. ಬೇರೆ ಏನೇನ್ ಕೆಲಸ ಮಾಡ್ತೀರಾ ಕಾಫಿಗೆ? ಕಾಫಿಲಿ ನಾವು ಮೆಣಸು ಹಾಕಿದೀವಿ, ಮೆಣಸು ಬಿಟ್ಟರೆ ಏನ್ ಹಾಕಿದ್ರೆ ಒಳಗೆ ಮೆಣಸು ಹಾಕಿದೀವಿ. ಎಷ್ಟು ಬಳ್ಳಿ ಇದಾವೆ? 1400 ಬಳ್ಳಿ ಇತ್ತು. 1400 ಬಳ್ಳಿ ಎಲ್ಲ ಚೆನ್ನಾಗಿದಾವ? ಸತ್ತೋಗ್ಬಿಡ್ತು ಸರ್, ಇದ್ದು ಎಲ್ಲ ಸತ್ತೋಗ್ಬಿಡ್ತು. ಯಾಕೆ, ಏನ್ ತೊಂದ್ರೆ ಆಯ್ತು? ಅದ್ ಏನೋ ರೋಗ ಇದ್ದಂಗೆ ರೋಗ ಬಂತು. ಈಗ ಚೆನ್ನಾಗಿದ್ದವೆಲ್ಲ ಫಸ್ಟ್ ಬಂದಿರೋವೆಲ್ಲ ಮೇನ್ ಮೇನ್ ಇದ್ದವೆಲ್ಲ ಕೆಳಕಂಗೆ ಬಿದ್ದವು, ಎಲ್ಲ ಅಷ್ಟ ಕೆಲವೇ ಬಿದ್ದವು. ಕಾಯಿಲೆ ಬಂದು ತೊಂದ್ರೆ ಆಯ್ತು ಅಂತ ಶುಂಠಿ ಅಂತ ಹೇಳ್ತಾರೆ, ಏನೋ ಗೊತ್ತಿರೋಟ್ಟಿ ರೋಗ ಬಂದು ತೀರೋದು, ಎಲ್ಲ ಹೋಗ್ಬಿಡ್ತು, ಎಲ್ಲ ಹೋಯ್ತು. ಕಾಫಿ ತೋಟಕ್ಕೆ ಗೊಬ್ಬರ ಗೋಡು ಇವೆಲ್ಲ ಹೆಂಗ್ ಮಾಡ್ತೀರ? ನಾವು ಕಾಂಪೋಸ್ಟ್ ಮಾಡ್ತೀವಿ ಸರ್, ಕೋಳಿ ಗೊಬ್ಬರ, ದನಿ ಗೊಬ್ಬರ, ಕಾಫಿ ಸಿಪ್ಪೆ ತಂದ್ಬಿಟ್ಟು ತಿಪ್ಪೆ ಹಾಕ್ತಿವಿ ನಾವು, ಅದ್ರೆಲ್ಲ ಮಿಕ್ಸ್ ಮಾಡ್ತೀವಿ. ತೋಟ ತಗೊಂಡು ಹಾಕ್ಬಿಟ್ಟು ಒಂದು ಮಂಕ್ರಿನ 3-4 ಗಿಡಕ್ಕೆ ಹಾಕ್ತಿವಿ. ವರ್ಷ ವರ್ಷ ಮಾಡ್ತೀರಿ? ವರ್ಷ ವರ್ಷ ಮಾಡ್ತೀವಿ ಸರ್. ಹಂಗಾಗಿ ನಿಮ್ಗೆ ಒಳ್ಳೆ ಇಳುವರಿ ಬರ್ತದೆ, ತೋಟನು ಕೂಡ ಚೆನ್ನಾಗಿದೆ ಅಲ್ವಾ? ಈ ಗೌರ್ಮೆಂಟ್ ಗೊಬ್ಬರ? ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ, ಈಗ ಹಾಕ್ಬೇಕಿತ್ತು ಮಳೆ ಬಂದಿಲ್ಲ, ಈಗ ಒಂದ್ ರೌಂಡ್ ಹಾಕ್ತಿವಿ, ಮತ್ತೆ ಮಧ್ಯಾಹ್ನ ರೌಂಡ್ ಹಾಕ್ತಿವಿ, ದೀಪಾವಳಿ ಟೈಮಿಗೆ ಒಂದ್ ರೌಂಡ್ ಹಾಕ್ತಿವಿ, 3 ಟೌನ್ ಗೊಬ್ಬರ ಹಾಕ್ತಿವಿ, 3 ಲಿಂಡಾನ್ ಹಾಕ್ತಿವಿ, 3 ಔಷಧಿ ಹೊಡಿತೀವಿ ನಾವು. ಈಗ ಚಿಗುರು ಮಾಡೋದು ಮತ್ತೆ ಕಸಿ ಮಾಡೋದು ಇದೆಲ್ಲ ಯಾವಾಗ ಮಾಡ್ತೀರಿ? ಈಗ ಮಾಡಾಯ್ತು, ಈಗ 8 ತಿಂಗಳೆಲ್ಲ ಮುಗಿಸ್ಬೇಕು, ಮಾಡಾಯ್ತು. ಮುಗೀತು, ಚಿಗುರು ಆಯ್ತು, ಲಿಂಡಾನ್ ಆಯ್ತು, ಮತ್ತೆ ಗಿಡಗಸಿನ ಆಯ್ತು, ಇನ್ನೇನು ಗೊಬ್ಬರ ಹಾಕೋದು, ಗೊಬ್ಬರ ಹಾಕಾದ್ಮೇಲೆ ಮತ್ತೆ ಸ್ಪ್ರೇ ಮಾಡ್ಬೇಕು ಔಷಧಿ ಬಂದು. ಗೊಬ್ಬರ ಮತ್ತೆ ಯಾವಾಗ ಹಾಕ್ತೀರಿ? ಈಗ ಹಾಕ್ತೀನಿ, ಮಳೆ ಅದು ಬಂತ ಹಾಕ್ತೀನಿ, ಮಳೆ ಬಂದು ಆದ್ಮೇಲೆ ಆಗಸ್ಟ್ ಸೆಪ್ಟೆಂಬರ್ ಒಂದು ಹಾಕ್ತೀನಿ, ಆಮೇಲೆ ನವೆಂಬರ್ ಒಳಗೊಂದ್ ಸರಿ ಹಾಕ್ತೀನಿ, ಅಕ್ಟೋಬರ್ ತಿಂಗಳ ಸರಿ ಹಾಕ್ತೀನಿ. ಒಟ್ಟಿಗೆ ಒಂದು 3 ರೌಂಡ್ ಹಾಕ್ತೀರಿ? ಕಂಪಲ್ಸರಿ 3 ರೌಂಡ್ ಹಾಕ್ತೀವಿ ಸರ್ ನಾವು. ಈಗ 3 ರೌಂಡ್ ಏನು ಫಸಲು ನೋಡ್ಕೊಂಡು ಹಾಕ್ತೀರಾ ಅಥವಾ? ನಾವು ಫಸಲ, ನಮ್ಗೆ ಅವರೇಜ್ ಫಸಲು ಬರುತ್ತೆ, ಗಿಡ ಚೆನ್ನಾಗಿ ರೆಕ್ಕೆ ಇರುತ್ತೆ, ಯಾವಾಗ್ಲೂ ಹಸಿರಾಗಿರ್ತವೆ, ಅಗಲ ಇರ್ತವೆ, ಎಲ್ಲ ಹಾಕಿರ್ತೀವಿ ನಾವು. ಇಲ್ಲಿವರೆಗೂ 3 ರೌಂಡ್ ಗೊಬ್ಬರನ ಹಾಕ್ತಿರೋದು. ಈಗ ಕಪಾತ್ ಮಾಡಿಸ್ತಿರಲ್ಲ, ಅದ್ರದ್ದೆಲ್ಲ ತ್ಯಾಜ್ಯ ಇರುತ್ತೆ, ಗರಿ ಮತ್ತೆ ಇದೆಲ್ಲ ಸಿಗುತ್ತೆ, ಕೊಂಬೆ ಎಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಿ? ಅದನ್ನೆಲ್ಲ ಈ ಸರ್ವಬಿಟ್ಟು ನಾವು ಅವ್ರಿಗೆ ಮರಗಸಿ ಮಾಡೋರಿಗೆ ಕೊಟ್ಬಿಡ್ತೀವಿ ಕಾಂಟ್ರಾಕ್ಟ್. ಏನು ಮರ ಕಡಿಯೋದು ಸರ್ವದ ಅವ್ರ ಲೆಕ್ಕ, ನಾವು ತೋಟದೊಂದು ಎಳೆದ್ಬಿಟ್ಟು ಹೊಟ್ಕೊಳ್ಳೋದು ನಮ್ ಲೆಕ್ಕ. ಕಡ್ಕ ಅವ್ರು ಕಟ್ ಮಾಡಿರ್ತಾರೆ ಸೌದೇನ, ನಾವು ರೋಡಿ ತಂದು ಹುಟ್ಕೋತೀವಿ, ಅದು ತೊರಗೆಲ್ಲ ಕರಗೋಗುತ್ತೆ. ಈಗ ನೀರು ಹೊಡಿತೀವಲ್ಲ, ಮಳೆ ಬಿದ್ದು ಕರಗೋಗುತ್ತೆ, ಅದು ಗೊಬ್ಬರ ಆಗುತ್ತೆ. ಅದು ನಾವು ಬಡ್ಡೆ ಬಿಡಿಸ್ಬಿಟ್ಟು ಗೊಬ್ಬರ ಹಾಕ್ತಿವಿ, ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ, ಅಷ್ಟು ಬಿಟ್ರೆ ಏನಿಲ್ಲ ಅಲ್ಲಿ. ಈ ಸೌದೆ ಇವೆಲ್ಲ ಬರ್ತವಲ್ಲ, ಸೌದನ್ನ ತಂದ್ಬಿಟ್ಟು ನಾವು ಮನೆ ತೋತೀವಿ, ಬೇಡದ್ರೆ ಸ್ವಲ್ಪ ಮಾರ್ಕೋತೀವಿ, ಮಾರ್ಕೋಬಹುದು, ಇಲ್ಲ ಅಲ್ಲೇ ಕರಗಿಸಬಹುದು. ಕರಗಿಸಬಹುದು, ಬೇಡ ಅಂದ್ರೆ ಯಾರು ತಗೊಂಡ್ರು ಅದ್ ಬಿದ್ದಿದ್ದು ಕರಗೋಯ್ತೇವೆ, ಬೇಕು ಅಂತ ತಗೊಂಡ್ ಮನೆಗೆ ಹಾಕತೀವಿ. ಈಗ ಈ ಚೆರ್ರಿ ಆಗ್ಲಿ ಮತ್ತೆ ಪಾರ್ಸ್ಮೆಂಟ್ ಆಗ್ಲಿ ಎಷ್ಟು ದಿವಸ ಒಣಗಿಸ್ಬೇಕಾಗುತ್ತೆ? ನಾವು 5-6 ಬಿಸಿದಾರೆ ಪಾರ್ಸ್ಮೆಂಟ್, ಒಂದು 9 ಸಾರಿ ಚೆರ್ರಿ, ಅದು ಒಂದು ಹದವಾಗಿ ಒಣಗಿಸಿ ಇಟ್ಕೋತೀರಿ? ಇಟ್ಕೋತೀವಿ, ಮೈಸೂರು ಬಂದ್ ನಮ್ಗೆ ಗೊತ್ತಾಗುತ್ತೆ, ಕಡದ ತಕ್ಷಣ ಟಕ್ ಅಂತ ಆರ್ಬೇಕು ಪಾರ್ಸ್ಮೆಂಟ್, ಅದು ಒಣಗಿತ ಅಂತ ಲೆಕ್ಕ. ಅದನ್ನ ಒಳ್ಳೆ ಬಿಸಿಲು ಬಂದ್ರೆ 6 ಬಿಸಿಲು, ಇಲ್ಲಾಂದ್ರೆ 5 ಬಿಸಿಲು ಸಾಕು, ತಿಂಗಳ ಶೇಖರಣೆ ಮಾಡಿ ಇರ್ತೀವಿ ಅದ ತೂಕ ಮಾಡ್ಬಿಟ್ಟು. ಚೆರಿ ಆದ್ರೆ? ಚೆರಿ ಆದ್ರೆ 9 ದಿನದಿಂದ 10 ದಿವಸ, ಸ್ವಲ್ಪ ಸಿಪ್ಪೆ ದಪ್ಪ ಇದ್ರೆ ಒಂದು ಸಲ ಎತ್ತಾಗತ್ತೆ, ಅಲ್ಲಾಡ್ಬೇಕು. ಅದು ಅಲ್ಲಾಡ್ ಗಿಜ್ಜೆ ತರ ಅಲ್ಲಾಡ್ಬೇಕು, ಹಿಂಗ ಅಲ್ಲಾಡ್ಸಿದ್ರೆ ಗೆಜ್ಜೆ ತರ ಬರ್ತವೆ, ಅವಾಗ ಚೆನ್ನಾಗಿ ಒಣಗೈತೆ ಅಂತ, ಒಣಗೈತೆ ಅಂತ. ಅದ್ರ ಓಟಿ ಅಂತ ಮಾಡ್ತಾರೆ ಅಲ್ಲಿ, ನಾವು ತಗೊಂಡು ಇದನ್ನ ಅಲರ್ ಮಾಡಿ ಆ ಪಾಯಿಂಟ್ ಕರೆಕ್ಟ್ ಬರ್ಬೇಕು. ಅದು ಈಗ ಮಾರಾಟ ಎಲ್ಲ ಎಲ್ಲಿ ಮಾಡ್ತಾರೆ ಕಾಫಿನ? ನಾವು ಮಾರಾಟ ಅಂದ್ರೆ ನಾವು ಅವ್ರೇ ಇರ್ತಾನೆ ಇಲ್ಲ, ಯಾರು ಮಾರ್ಕೆಟ್ ಜಾಸ್ತಿ ಕೊಡ್ತಾರೋ ನಾಲ್ಕು ಕಡೆ ಕೇಳ್ಬಿಟ್ಟು ಅವ್ರಿಗೆ ನಾವು ಸೇಲ್ ಮಾಡ್ತೀವಿ. ಎಲ್ಲಿ ತಗೊಂಡು ಹೋಗ್ತಾರೆ ಅದನ್ನ? ನಾವು ಇಲ್ಲ, ಅವ್ರ ಎಲ್ಲಿ ಏಜೆನ್ಸಿ ಸಕಲೇಶ್ಪುರ ಇರ್ಬೋದು, ಬಾಳ್ಪೇಟೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೇಲೂರು ಇರ್ಬೋದು, ನಮ್ಗೆ ಎಲ್ಲಿ ಸೂಕ್ತವಾದ ರೇಟ್ ಸಿಗುತ್ತೆ ಅವ್ರಿಗೆ ಹೇಳ್ತೀವಿ. ಎಲ್ಲ ಕಡೆ ವಿಚಾರಿಸ್ಕೊಂಡೆ ಕೊಡ್ತೀವಿ, ವಿಚಾರ ಮಾಡ್ತೀವಿ ಸರ್. ದಿನ ನಮಗೆ ಮೊಬೈಲ್ಗೆ ಮೆಸೇಜ್ ಬರ್ತಾ ಇರುತ್ತೆ, ಇಂಥ ಕಡೆ ಈ ರೇಟ್, ಇಂಥ ಕಡೆ ಈ ರೇಟ್ ಅಂತ. ನಾವು ಒಂದೆಲ್ಲ ಒಂದ್ ಕಡೆ ವಿಚಾರಿಸ್ತೀವಿ, ಯಾವ ರೇಟ್ ಜಾಸ್ತಿ ಕೊಡ್ತಾನೆ ಅವ್ರಿಗೆ ಕ್ಯಾಶ್ ಕೊಡ್ಬೇಕು, ಮತ್ತೆ ಹಿಂದೆಲ್ಲ ಸುಮ್ಮನೆ ಕೈ ಸುಟ್ಕೊಂಡ್ಬಿಟ್ಟಿದೀವಿ, ಹಾಗಾಗಿ ಏನಾಯ್ತು ಕ್ಯಾಶ್ ಇಲ್ಲ ಚೆಕ್ ತಗೊಂಡು ಕೊಟ್ಬಿಡ್ತೀವಿ. ಒಬ್ರಿಗಿಂತ ಒಬ್ರು ಸ್ವಲ್ಪ ವೇರಿಯೇಷನ್ ಇದ್ದೇ ಇರ್ತದೆ, ಒಂದ್ 50-100 ವೇರಿಯೇಷನ್ ಮಾಡಿರ್ತಾರೆ ಸರ್ ಅವರು. ಒಂದ್ ಚಿಲ್ಕೆ ಒಂದ್ 50-100 ರೇಟ್ ಕಡಿಮೆ ಮಾಡ್ತಾರೆ, 200 ಮಾಡ್ತಾರೆ ಕೆಲವರು. ಹೌದು ಮಾಡ್ತಾರೆ. ಈಗ ಏನ್ ರೇಟ್ ಹೇಳಿರ್ತಾರೋ ಅದೇ ರೇಟ್ ತಗೋತಾರ, ತಗೊಂಡೋದ್ಮೇಲೆ ತಗೊಂಡ್ರೆ ಮಾಯಿಶ್ಚರ್ ಇದ್ರೆ ತಗೋತಾರೆ, ಮಾಯಿಶ್ಚರ್ ಕಟಿಂಗ್ ಮಾಡ್ತಾರೆ. ಈಗ ಮಾಯಿಶ್ಚರ್ ಒಂದು 13% ಬರ್ಬೇಕಂತ ಇಟ್ಕೊಳ್ಳಿ, ಮಾಯಿಶ್ಚರ್ ನಮ್ದು 14 ಬಂತು ಅಂತ ಇಟ್ಕೊಳ್ಳಿ, ಅಷ್ಟು ಕಟ್ ಮಾಡ್ತಾರೆ, ಕಡಿಮೆ ಕೊಡ್ತಾರೆ ಇಲ್ವಾ? ಅಷ್ಟೇ ಬಂದ ಅಷ್ಟೇ ಕೊಡ್ತಾರೆ ತೂಕ ಮಾಡಿ. ಅಂದ್ರೆ ಮಾಯಿಶ್ಚರ್ ಅಷ್ಟು ಬಂದ್ಬಿಡ್ಬೇಕು, ಬರ್ಬೇಕು ಮಾಯಿಶ್ಚರ್. ಆ ರೇಟ್ ಅವ್ರ ಏನ್ ಹೇಳ್ತಾರೋ ಆ ರೇಟ್ ಕೊಡ್ತಾರೆ, ಆ ಮಾಯಿಶ್ಚರ್ ಇತ್ತು ಅಂತ ಅಂತಂದ್ರೆ ಆ ರೇಟ್ ಕೊಟ್ಬಿಡ್ತಾರೆ. ಕಾಫಿಲಿ ಒಂದು ವರ್ಷಕ್ಕೆ ಸಾಮಾನ್ಯವಾಗಿ ಎಷ್ಟಾಗುತ್ತೆ ನಿಮಗೆ ದುಡ್ಡು? ನಮ್ದು ಹೆಚ್ಚು ಕಡಿಮೆ ಕಲ್ತದೆ ಒಂದ್ 20-25 ಲಕ್ಷ ಆಗಿತ್ತು ಸರ್, ಕಾಫಿ ಅರೇಬಿಕ್ ಅದನ್ನು ಸೇರಿ ಆಗಿತ್ತು. ಈ ವರ್ಷ ಕಡಿಮೆ ಆಯ್ತು, 18,000 ಕೊಟ್ಟಿದ್ದು ಒಂದ್ ಚೀಲ, ಅದು 18,000 ಅಂದ್ರೆ 100% ಆಗಿತ್ತು, ಒಂದ್ 15 ಚೀಲ ಚರಿ ಆಗಿತ್ತು, ಅದನ್ನು ಕೊಟ್ವಿ. ಈ ವರ್ಷ ಕಡಿಮೆ ಇದೆ. ಈಗ ಒಂದ್ 25 ಲಕ್ಷ ನಿಮ್ಗೆ ಆದಾಯ ಬಂತು ಅಂದ್ರೆ ಎಷ್ಟು ಖರ್ಚಾಗಿರುತ್ತೆ ಸರ್? 14-15 ಲಕ್ಷ ಖರ್ಚಾಗುತ್ತೆ ಸರ್, ಒಂದ್ 15 ಲಕ್ಷ ಖರ್ಚಾಗುತ್ತೆ ಗೊಬ್ಬರ ಓದಿದ್ದು ಅಂತ ಹೇಳಿ ಆಗುತ್ತೆ, ಅರ್ಧಕ್ಕರ್ಧ ಖರ್ಚಾಗುತ್ತೆ ಆಗುತ್ತೆ, ಇನ್ನ ಅರ್ಧ ನಿಮ್ಗೆ ಉಳಿಯುತ್ತೆ. ಒಂದ್ 10 ಲಕ್ಷ ಉಳಿದ ಸರ್ ನಮಗೆ, ದೇವ್ರು ಕೊಟ್ಟಿದ್ದಾವೆ ಇಲ್ಲ ಅಂತ ಬರ್ದಕ್ಕೂ ಸಿಗುತ್ತೆ, ಉಳಿಯುತ್ತೆ, ಕಷ್ಟ ಪಡ್ತೀವಿ ಸುಖವಾಗಿದ್ದೀವಿ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಒಂದ್ 2.5 ವರ್ಷ ಆಯ್ತು. ಏನ ಯಾಕೆ ಅಡಿಕೆ ಹಾಕ್ಬೇಕು ಅಂತ ಅನಿಸ್ತು? ಅಡಿಕೆ ಹಾಕ್ಬೇಕು ಅಂತ ಅಂದ್ರೆ ನಾವೇ ಮಾಡುದು, ಈಗ ಸ್ವಲ್ಪ ಲೇಬರ್ ಕಾಸ್ಟ್ ಆಯ್ತು, ಗದ್ದೆಗಳು ಜಾಸ್ತಿ ಆಯ್ತು, ಭತ್ತ ಬೆಳೆದಾಯ್ತಾ, ಹಂಗಾಗಿ ಏನ್ ಮಾಡುದು 4 ಎಕರೆಗೆ ಅಡಿಕೆ ಹಾಕೋಣ ಅಂತ ಹೇಳ್ಬಿಟ್ಟು 4 ಎಕರೆ ಗದ್ದೆ ಮಾಡ್ತೀವಿ, ಭತ್ತ 4 ಎಕರೆ ಬೆಳಿತೀವಿ, ಅಡಿಕೆ ಇದು ಇಲ್ಲೆಲ್ಲ ಮಿಶ್ರ ಬೆಳೆ ಮಾಡ ಅಂತ ಮಾಡಿದ್ದು. ಇದು ಒಂದ್ ಕಡೆ ಭತ್ತ, ಒಂದ್ ಕಡೆ ಅಡಿಕೆ, ಒಂದ್ ಕಡೆ ಕಾಫಿ, ಒಂದ್ ಕಡೆ ಜೋಳ, ಒಂದ್ ಕಡೆ ಶುಂಠಿ, ಇಷ್ಟು ಬೆಳೆನ ಮಾಡ್ತೀವಿ ನಾವು. ಯಾವ್ದ್ರ ಲಾಭ ಸಿಗುತ್ತೆ ನಮ್ಗಾಗುತ್ತೆ, ಅದು ಹಂಗೆ ಒಂದ್ರೆ ಲಾಸ್ ಆಯ್ತು ಒಂದ್ ರೇಟ್ ಕಳತ್ತೆ. ಈಗ ಅಡಿಕೆ ಹಾಕಿದ್ರಲ್ಲ ಆ ಜಾಗದಲ್ಲಿ ಮೊದಲು ಭತ್ತ ಬೆಳಿತಿದ್ರೆ, ಭತ್ತ ಬೆಳಿತೀವಿ ಸರ್, ಈಗೆಲ್ಲ ಪೂರ್ತಿ ಒಂದ್ 4 ಎಕರೆ ಅಡಿಕೆ ಹಾಕಿದ್ರೆ. ಅಡಿಕೆ ಗಿಡ 2.5 ವರ್ಷ ಅಂತ ಹೇಳಿದ್ರೆ ಒಳ್ಳೆ ಚೆನ್ನಾಗಿ ಬಂದಿದಾವೆ, ಏನೇನು ಆರೈಕೆ ಮಾಡ್ತೀರಾ? ಅದಕ್ಕೆ ನಾವು ಸರ್ ಹಾಕ್ಬೇಕಾದ್ರೆ ದನಿ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ನೀ ಗೊಬ್ಬರ ಎಲ್ಲ ಹಾಕ್ತಿವಿ, ಕುರಿ ಗೊಬ್ಬರ ಒಂದ್ಸರಿ ಹಾಕಿಲಿ ಸರ್ ಹಾಕ್ಬೇಕು ಅನ್ಕೊಂಡಿದ್ವಿ. ವರ್ಷ ವರ್ಷ ನಾವು ಕೋಳಿ ಗೊಬ್ಬರ ದನಿ ಗೊಬ್ಬರ ಹಾಕ್ತಿವಿ ಕಂಪಲ್ಸರಿ, ಒಂದ್ 10-12 ಲೋಡ್ ವರ್ಗೂ ಹಾಕ್ತಿವಿ. ಕಾಫಿ ಸಿಪ್ಪೆ ಅದು ಮಿಕ್ಸ್ ಮಾಡ್ತೀವಿ ನಾನು, ಅದೇ ನಮ್ಮ ಈ ಪಲ್ಪರ್ ಮಾಡ್ಸಕ್ ಹೋಗ್ತಿವಲ್ಲ, ಅವ್ರು ಹೇಳಿ ಪಾಪ ಅವ್ರು ಟ್ಯಾಕ್ಟರ್ ತಗೊಂಡು ತುಂಬಿಕೋಗಿ ಅಂತಾರೆ, ಒಂದ್ 5 ಲೋಡ್, 4 ಲೋಡ್, 10 ಲೋಡ್ ಎಷ್ಟು ಬೇಕಷ್ಟು ತಂದು ಹಾಕತ್ತೀವಿ ನಾವು ಇಲ್ಲಿ, ಅವ್ರೇನ್ ಬೇಡ ನಾನು ತಗೊಂಡೋಗಿ ಅಂತಾರೆ, ಅವ್ರದ್ದು ಗಿಡ ಏನಿಲ್ಲ ಅವ್ರಿಗೆ. ತಂದು ಅಡಿಕೆಗೂ ಹಾಕತ್ತೀರಿ? ತಿಪ್ಪೆ ಮೇಲೆ ಹಾಕೊಂಡಿರ್ತೀವಿ ನಾವು, ದನಿ ಕೊಡಿಕೆ ಹಾಕ್ತಿವಲ್ಲ ಅದನ್ನ ಹಾಕೊಂಡಿರ್ತೀವಿ, ಕೋಳಿ ಗೊಬ್ಬರ ಅದ್ರ ಮೇಲೆ ಹೊಡಿಸಿ ಇದೆಲ್ಲ ಮಿಕ್ಸ್ ಹೊಡಿತೀವಿ, ಜೆಸಿಪಿ ಎಲ್ಲ ಮಿಕ್ಸ್ ಹೊಡೆದ್ಬಿಟ್ಟು ತಗೊಂಡೋಗಿ ಏರ್ಕೊಂಡೋಗಿ ಹಾಕೋದು. ಈಗ ಮಿಕ್ಸ್ ಹೊಡೆದ್ಬಿಟ್ಟು ಎಷ್ಟು ಬಿಡ್ಬೇಕದ ಸರ್? ನಾವೊಂದು ಮಿಕ್ಸ್ ಹೊಡೆದು ತಗೊಂಡು ಏರ್ ಒಂದ್ 8 ದಿನ ಆಗುತ್ತೆ, 8 ದಿವಸದೊಳಗೆ ಎಲ್ಲ ಹಾಕ್ಬಿಡ್ತೀವಿ ಗಿಡ, 8 ದಿವಸದೊಳಗೆ ಎಲ್ಲ ತಗೊಂಡು ಹಾಕ್ಬಿಡ್ತೀವಿ, ಹಾಕ್ಬಿಡ್ತೀವಿ. ಅಂದ್ರೆ ನೀವು ಹಾಕೋದ್ಕಿಂತ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಸ್ತೀರಿ? ನಾನು ಇಡ್ಲಿ ಶೇಖರಣೆ ಮಾಡಿರ್ತೀವಿ ತಿಪ್ಪೆನಲ್ಲೇ, ಎಲ್ಲ ಒಂದ್ ಜೆಸಿಪಿ ತಗೊಂಡು ಒಂದ್ ಕಡೆಯಿಂದ ಮಿಕ್ಸ್ ಮತ್ತೆ ಆ ಕಡೆಗೆ ಪಲ್ಟಿ ಕೂಡ ಈ ಕಡೆ 2 ಸರಿ ಮಾಡ್ತೀವಿ, ಇಟ್ಟಿರ್ತೀವಿ, ಟ್ಯಾಕ್ಟರ್ ತುಂಬಿಕೊಂಡು ಹೋಯ್ತೀವಿ, ಅದು ಲಿಫ್ಟ್ ಮಾಡಿದಾಗ ಮತ್ತೆ ಮಿಕ್ಸ್ ಆಗುತ್ತೆ, ತುಂಬಾ ಮಿಕ್ಸ್ ಆಗುತ್ತೆ, ಹಾಕ್ಬಿಡ್ತೀವಿ ಎಲ್ಲವಾದ್ರು ಮಿಕ್ಸ್ ಮಾಡಿ ಹಾಕ್ತೀವಿ. ಹಾಕ್ತೀವಿ ಸರ್. ನಿಮ್ಗೆ ಸಾಕಾಗುತ್ತೆ ಗೊಬ್ಬರ ವರ್ಷಕ್ಕೆ? ಸಾಕಾಗುತ್ತೆ ಸರ್, ಇಲ್ಲ ನಮ್ದು ದನಗಳಿದಾವಲ್ಲ, ದನ ಗೊಬ್ಬರ ಸಾಕಾಗುತ್ತೆ, ಇನ್ ಕೋಳಿ ಗೊಬ್ಬರ ತರಿಸ್ಕೋತೀವಿ, ಕಾಫಿ ಸಿಪ್ಪೆ ಹಾಕತ್ತೀವಿ, ಸಾಕಾಗುತ್ತೆ. ಈಗ ಅಡಿಕೆಗೆ ಗೊಬ್ಬರ ಹಾಕ್ತಾರಲ್ಲ, ಹೆಂಗ್ ಹಾಕ್ತಾರ? ಒಂದು ಬುಡಕ್ಕೆ ಎಷ್ಟು ಮಂಕರಿ ಹಾಕ್ತಾರೆ, ಮತ್ತೆ ಸುತ್ತಲೂ ಹಾಕ್ತಾರೆ, ಒಂದ್ ಕಡೆ ಹಾಕ್ತಾರೆ? ಮುಂದೆ ಕಡೆ ಅಲ್ಲ, ಸುತ್ತ ರೌಂಡ್ ಹಾಕ್ತಿವಿ, ಮಂಕರಿ ತಗೊಂಡು ಸುತ್ತ ಹಾಕಿದ್ರೆ ಎಲ್ಲ ಕಡೆಗೆ ಬೀಳುತ್ತೆ, ಹಂಗೆ ಹಾಕೊಂಡು ಹೋಯ್ತಿ. ಎಲ್ಲ ಒಂದು ಮಂಕರಿ 3 ಗಿಡಕ್ಕೆ 2 ಗಿಡಕ್ಕೆ ಮಾಡ್ತಾರೆ ಕೆಲವರು, ಒಬ್ಬರು ದೊಡ್ಡ ಮಂಕರಿ 4 ಗಿಡಕ್ಕೆ ಮಾಡ್ತಾರೆ. ವರ್ಷ ವರ್ಷ ಹಾಕ್ತಿರಿ? ವರ್ಷ ವರ್ಷನೂ ಹಾಕಿ ಬಿಡ್ತೀರಿ? ಹಂಗಾಗಿ ಅವು ಗಿಡಗಳು ಚೆನ್ನಾಗಿದೆ ಸರ್. ನೀರಾವರಿ ಸೌಕರ್ಯ ಹೆಂಗೆ ಅದಕ್ಕೆ ಸರ್? ನಮಗೆಲ್ಲ ಬೋರ್ವೆಲ್ ಇದೆ, ಎಲ್ಲ ಪೈಪ್ ಲೈನ್ ಮಾಡಿದ್ವಿ, ಅದು ಕರೆಂಟ್ ಇದ್ದಾಗೆಲ್ಲ ಹೊಡಿತಾ ಇರುತ್ತೆ, ನಾವು ಆನ್ ಮಾಡ್ತೀವಿ, ಹೋಗಿ ಈಗ ವಾಲ್ ತೆಗೆಸೋದು, ಎಲ್ಲಕ್ಕೂ ವಾಲ್ ಎಲ್ಲಾ ತರ ಸಿಸ್ಟಮ್ ಇಟ್ಟು ಮಾಡಿಬಿಟ್ಟಿದ್ವಿ, ಎಲ್ಲಾ ಪೈಪ್ ಲೈನ್ ಮಾಡಿ ಅಲ್ಲೆಲ್ಲ ಜೆಟ್ ಫಿಕ್ಸ್ ಮಾಡಿದ್ವಿ. ಯಾವ ಕಡೆ 2 ಜೆಟ್ ಎಷ್ಟು ಬೇಕು ಜೆಟ್ ಅಷ್ಟು ಯೂಸ್ ಮಾಡಿದ್ರೆ ಒಂದು 12 ಜೆಟ್ ಹೊಡಿತೇವೆ ಒಂದ್ ಸರಿಗೆ ಹೊಡಿತೀವಿ. ಮೈಕ್ರೋ ಸ್ಪ್ರಿಂಕ್ಲರ್? ಮೈಕ್ರೋ ಸ್ಪ್ರಿಂಕ್ಲರ್ ಆತರ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತದೆ. ಕಳೆ ಎಲ್ಲ ಹೆಂಗ್ ನಿರ್ವಹಣೆ ಮಾಡ್ತಾರೆ ಅಡಕೆದಲ್ಲಿ? ನಾವು ರೋಟರಿ ಹೊಡಿಸ್ತೀವಿ, ಇಲ್ಲ ಅಂತ ನಾವೆಲ್ಲ ಮಿಷಿನ್ ಹೊಡಿಸ್ತೀವಿ, ಕಳೆನಾಶಕ ಹೊಡೆಯಲ್ಲ, ಕಳೆನಾಶಕ ಹೊಡೆಯಲ್ಲ. ನಾವು ರೋಟರಿ ಹೊಡೆದಾದ್ಮೇಲೆ ಬಂದಿದ್ದಾಳನ್ನ ಎಲ್ಲ ಒಳಗಡೆ ಮಿಷಿನ್ ಬರುತ್ತಲ್ಲ ಅದ್ರಲ್ಲಿ ಹೊಡಿತೀವಿ. ಕಳೆನಾಶಕ ಯಾವ್ದಕ್ಕೂ ಬಳಕೆ ಮಾಡದೆ? ಬಳಕೆ ಮಾಡಿಲ್ಲ ಸರ್. ಯಾಕೆ? ಬೇಡ ಅಂತ, ಭೂಮಿಗೆ ಎಲ್ಲ ಸುಟ್ಟು ಹೋಗುತ್ತೆ, ಭೂಮಿ ಸ್ವಾರಾಂಶ ಕಡಿಮೆ ಆಗುತ್ತೆ, ಅದರಿಂದ ಮತ್ತೆ ಗಿಡಗಳು ಬರಲ್ಲ, ನಶಿಸಿ ಹೋಗ್ತವೆ, ಅದರಿಂದ ಯೂಸ್ ಮಾಡಲ್ಲ ಸರ್ ಅದನ್ನ. ನಾವು ಯಾವಾಗ್ಲೂ ಮಾಡಿಲ್ಲ, ಮಾಡಲ್ಲ. ಅದರಿಂದ ಯಾವತ್ತಿದ್ರು ಜಮೀನಿಗೆ ತೊಂದರೆ ತೊಂದರೆ ಸರ್, ಅಲ್ವಾ? ಮಣ್ಣು ಫಲವತ್ತಾಗಿರಲ್ಲ, ಬೆಂಡ್ ಆಗುತ್ತೆ, ಅದಕ್ಕೆ ಹಾಕಲ್ಲ, ಅದಕ್ಕೋಸ್ಕರ ಬೇಡ ಅಂತ. ನಾವೆಲ್ಲ ಜನಗಳಕ್ಕೆಲ್ಲ ಎಲ್ಲ ಹೊಡ್ಸಿದ್ದು, ತೋಟದಲ್ಲ ಜನಗಳಕ್ಕೆಲ್ಲ ಎಲ್ಲ ಹೊಡ್ಸೋದು, ಎಲ್ಲ ದೆಬ್ಬೆಲಿ ಜನಗಳು ಹೊಡ್ತೀನಿ, ಕಳನಾಶಕ ಯಾವ್ದು ಹೊಡೆಯಲ್ಲ. ಮತ್ತೆ ಇದು ರಬ್ಬರ್ ಹೊಡಿತೀವಿ, ಅದು ಮಿಷಿನ್ ಬಂದಿಲ್ಲ, ಸ್ಟೀಲ್ ಮಿಷಿನ್ ಎಲ್ಲ ಹೊಡಿತೀವಿ. ಆಗುತ್ತೆ, ಎಷ್ಟು ದಿವಸ ಆಗುತ್ತೆ ಏನ ಕಳೆ ಹೊಡಿಯೋದು? ಅಳವಡಿಸ್ತಾರೆ ನಮ್ಗೆ ಗಂಟೆ ಲೆಕ್ಕ ಹೊಡಿತಾರ, ಹೊಡಿತಾರೆ ಒಂದ್ ಎರಡ್ ಮೂರು ನಿಮಿಷ ಹೊಡಿತಾರೆ, ಗಂಟೆ ಲೆಕ್ಕ ಅವ್ರಿಗೆ ಕೊಟ್ಟಿರ್ತೀವಿ ಒಂದ್ ಗಂಟೆಗೆ ಇಷ್ಟು ಅಂತೇಳಿ, ಒಂದ್ 280 ರೂಪಾಯಿ ಒಂದ್ ಗಂಟೆಗೆ, ಮಿಷಿನ್ ಅವ್ರದೆ ಪೆಟ್ರೋಲ್ ಅವ್ರದ್ದು ಲೇಬರ್ ಅವ್ರೆ 280 ರೂಪಾಯಿ ಒಂದ್ ಗಂಟೆಗೆ ಕೊಡ್ತೀವಿ, ಅಲ್ಲಿರ್ತೀವಿ ನಾವು ನೋಡ್ಕೊತೀವಿ ಹೊಡಿತಾರೆ. ವರ್ಷದಲ್ಲಿ ಎಷ್ಟು ಸರಿ ಹೊಡಿಸ್ತಾರೆ? ವರ್ಷದಲ್ಲಿ ಒಂದ್ ಎರಡ್ ಮೂರ್ ಸರಿ ಹೊಡಿಸ್ತೀವಿ, ಈ ಸರಿ ಹೊಡಿಸಿದ್ರೆ ಮತ್ತೆ ದೀಪಾವಳಿ ಟೈಮ್ ಒಂದ್ಸರಿ ಹೊಡಿಸ್ತೀವಿ, ಮತ್ತೆ ಮುಂಗಾರಿಗೆ ಒಂದ್ಸರಿ ಹೊಡಿಸ್ತೀವಿ, ಮಳೆಗಾಲದಲ್ಲಿ ಹುಲ್ ಬಂದಿರುತ್ತಲ್ಲ ಆಗ ಒಂದ್ಸರಿ ಹೊಡಿಸ್ತೀವಿ, ಎರಡ್ ಸರಿ ಹೊಡಿಸ್ತೀವಿ. ಎರಡ್ ಸರಿ ಹೊಡಿಸಿದ್ರೆ ಸಾಕಾಗುತ್ತೆ, ಮತ್ತೆ ರೋಟ್ರಿ ಹೊಡಿಸ್ತೀವಲ್ಲ ಬರಲ್ಲ ಮತ್ತೆ. ಹಂಗಾಗಿ ಈ ಕಳೆನ ನೀವು ಕಳೆ ನಾಶಕಗಳನ್ನ ಬಳಕೆ ಮಾಡದನೆ ಈ ಮಿಷನ್ ಇಟ್ಕೊಂಡು ಅದರಲ್ಲೇ ಮಾಡ್ತಾ ಇದ್ರಿ? ಶುಂಠಿ ಎಷ್ಟು ಹಾಕ್ತೀರಿ ವರ್ಷ ವರ್ಷ? ಶುಂಠಿ ನಾವು ಹೋದ ವರ್ಷ 60 ಚೀಲ ಹಾಕಿದ್ದು, ಈ ವರ್ಷ ಒಂದು 80 ಚೀಲ ಹಾಕಿದೀವಿ, ಈಗ ಉಡ್ತೈತೆ ಹಾಕಿದೀವಿ ಸರ್. ವರ್ಷ ವರ್ಷ ಹಾಕ್ತೀರಿ? ಹಾಕ್ತೀರಿ ಸರ್. ಅಲ್ವಾ, ಕಳೆ ಸರಿ ಹೆಂಗ್ ಬಂತು ಬೆಳೆ? ನಮ್ಗೆ ವರ್ಷ ವರ್ಷ ಒಳ್ಳೆ ದುಡ್ಡು ಆಗಿತ್ತು ಸರ್, ಸುಳ್ಳೆ ಕೇಳೋದು ಆಗಿತ್ತು. ಈ ವರ್ಷ ಎಲ್ಲ ಲಾಸ್ ಆಗಿದೆ, ಒಂದ್ 60-70 ಸಾವಿರ ಕೈ ಬಿಟ್ಟೋಯ್ತು, ಇನ್ನು 40 ಚೀಲ ಕಿತ್ತೆ ಇಲ್ಲ. ಈಗ ಸರಿ ಹಂಗಾಗಿದೆ, ಏನು ಒಂದ್ ವರ್ಷ ಬರುತ್ತೆ ಒಂದ್ ವರ್ಷ ಹೋಗುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ ಮಾಡ್ಕೋತೆ ಶುಂಠಿ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ? ಶುಂಠಿ ಬೆಳೆ ಅಂದ್ರೆ ನಾವು ಕೆಲಸ ಮಾಡಿದ್ರೆ ಸರ್ ಗೊಬ್ಬರ ಹಾಕ್ಬೇಕು, ಔಷಧಿ ಹೊಡಿಬೇಕು, ಡೆಂಚಿಂಗ್ ಮಾಡ್ಬೇಕು, ಕಳೆ ತೆಗಿಬೇಕು, ಎಲ್ಲ ಇರ್ತದ ನಿಯಮಗಳು ಇರ್ತದೆ. ಆತರ ಮಾಡಿದ್ರೆ ಬರುತ್ತೆ. ಮತ್ತೆ ಬಿತ್ತನೆದು ಒಳ್ಳೇದಾಗಿರ್ಬೇಕು, ಅದು ಮೇನ್ ಬಿತ್ತನೆ. ಆಮೇಲೆ ನಾವು ಕೆಲಸದ ಮೇಲೆ ಡಿಪೆಂಡ್. ಆಮೇಲೆ ಮಣ್ಣು ಎರಿಸ್ಬೇಕು, ಶೀತ ಗೀತ ಆಗದಂಗೆ ಸ್ವಲ್ಪ ಮಣ್ಣೆಲ್ಲ ಕುಟ್ಕೊಂಡು ಕಡ್ಗೆಲ್ಲ ಸೋಚ್ಕೊಂಡ ಎಲ್ಲ ಮಾಡ್ಕೊಂಡು ಹೋದ್ರೆ ಒಳ್ಳೆ ಆದಾಯ ಆಗುತ್ತೆ, ಅದ್ರಲ್ಲೂ ಇದನ್ನಾಗಲ್ಲ. ಚೆನ್ನಾಗುತ್ತೆ ಸರ್. ನಮ್ಗೆ ಯಾವಾಗಲೂ ಶುಂಠಿ ಇದುವರೆಗೂ ಲಾಸ್ ಆಗಿಲ್ಲ, ಈ ಸರ್ನೇ ಫಸ್ಟ್ ಟೈಮ್ ಆಗಿರೋದು ನಮ್ಗೆ. ಇಲ್ಲಿ ದೇವ್ರು ಕೊಟ್ಟಿದ್ದು ಬರ ಅದನ್ನ ತಿಳ್ಕೊತೀವಿ ಅಷ್ಟೇ ನಾವು. ಶುಂಠಿಗೂ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕತ್ತರ ಅಲ್ವಾ? ಹಾಕ್ತಿ, ಜಾಸ್ತಿನೇ ಹಾಕ್ತಾರೆ? ಹಾಕ್ತಾ ಒಂದು 5 ಚೀಲಕ್ಕೆ ಒಂದು ಲೋಡ್ ಹಾಕ್ತಿವಿ, 1000 ಲೋಡ್ ಒಂದ್ ಲೋಡ್ ಹಾಕ್ತಿವಿ. ಬೇಕಲ್ವಾ ಅದಕ್ಕೂ? ಬೇಕು ಬೇಕು, ದನಿ ಗೊಬ್ಬರ ಮೇನ್ ಬೇಕು. ಮತ್ತೆ ಇನ್ನ ಇದು ಬರುತ್ತೆ ಆರ್ಗ್ಯಾನಿಕ್ ಗೊಬ್ಬರ ಬರುತ್ತಲ್ಲ, ಅದನ್ನು ಹಾಕ್ತಿವಿ. ಆಮೇಲೆ ಸೀಮೆ ಗೊಬ್ಬರ ಹಾಕ್ತಿವಿ, ಅದು ಗೌರ್ಮೆಂಟ್ ಗೊಬ್ಬರ ಹಾಕ್ತಿವಿ, ಎಲ್ಲ ಮಾಡ್ಕೊಂಡು ಸ್ಪ್ರೇಗೆ ಮಾಡ್ಕೊಂಡು ಮಾಡ್ತೀವಿ. ವರ್ಷ ವರ್ಷ ಜಾಗ ಬದಲಾವಣೆ ಮಾಡ್ತೀರಿ? ಮತ್ತೆ ಬರದೇ ಇಲ್ಲ ಮುನ್ನರ್ಸಿಗಲ್ಲಿ ಫಸ್ಟ್ ಬಂದ್ರೆ ರೋಗ ಬರ್ತೀನಿ, ಹಾಕಿದ್ಗೆ ಬರ್ತಾ ಬಂದೇ ಬರ್ತದೆ, ಜಾಸ್ತಿ ಬಂದ್ಬಿಡ್ತೇವೆ, ಆಗಲ್ಲ ಅಂದ್ರೆ ವರ್ಷ ವರ್ಷ ಬೇರೆ ಬೇರೆ ಜಾಗ ಹಾಕ್ತಿವಿ. ಈಗ ಶುಂಠಿಲಿ ಕಳೆದ ವರ್ಷ ಲಾಸ್ ಆಯ್ತು ಅಂತ ಅಂದ್ರೆ, ಅದ್ರ ಹಿಂದಿನ ವರ್ಷ ಚೆನ್ನಾಗಾಯ್ತು ಅಂತ ಅಂದ್ರೆ, ಈ ವರ್ಷ ಎಷ್ಟು ಹಾಕಿದ್ರಿ? ಕಳೆದ ವರ್ಷ 5000 ರೂಪಾಯಿ ಕೊಟ್ಟಿದ್ದು ಒಂದ್ ಚೀಲ, ಈ ವರ್ಷ 1200 ರೂಪಾಯಿ ಕೊಟ್ವಿ. ಹೋದ ವರ್ಷ ಇಳುವರಿ ಇತ್ತು, ಈ ವರ್ಷ ಇಳುವರಿ ಕಡಿಮೆ ಆಯ್ತು, ಯಾಕಂದ್ರೆ ರೋಗ ಬಂತು, ಮಳೆ ಜಾಸ್ತಿ ಆದಲ್ಲ ಬಂತು, ಕಡಿಮೆ ಆಯ್ತು. ಹೋದ್ಸರ ಚೆನ್ನಾಗಿತ್ತು ಆಯ್ತು. ಈ ವರ್ಷ ಎಷ್ಟು ಹಾಕಿದ್ರಿ? ಈ ವರ್ಷ 80 ಚೀಲ ಹಾಕಿದೆ ಅಂತ ಹೇಳಿ. 80 ಚೀಲ ಹಾಕಿದ್ರಿ? ಬಿತ್ತನೆ ಬೀಜ? ಬಿತ್ತನೆ ಬೀಜ ನಾವು ಕಡೂರನ್ನು ತಂದು, ಕಡೂರು 2150 ರೂಪಾಯಿ ಒಂದ್ ಚೀಲ ಕಡೂರನ್ನು ತಗೊಂಬಂದು ಬಿತ್ತನೆ ಮಾಡಿದಿವಿ. ನೋಡೋಣ ದೈವ ಇಚ್ಛೆ ಏನಾಗುತ್ತೆ ಅಂತ. ಇಲ್ಲೆಲ್ಲ ಹತ್ರದಲ್ಲಿ ಸಿಗೋದಿಲ್ವಾ ಬೀಜ? ಸಿಗುತ್ತೆ ಸರ್, ಇಲ್ಲಿಲ್ಲ. ನಾವು ಲೋಕಲ್ ತಂದು ಹಾಕಿದ್ರೆ ಮತ್ತೆ ರೋಗ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ ಫಸ್ಟ್. ನಾವು ಸಣ್ಣದಿಂದ ನೋಡ್ತಾ ಇರ್ತೀವಿ, ಒಂದ 4-5 ತಿಂಗಳು ಆದ್ಮೇಲೆ ಶುಂಠಿ ಜಾಗ ನೋಡ್ತಾ ಇರ್ತೀವಿ, ರೋಗ ಬಂದಿದ್ಯಾ, ಏನ್ ಬೆಳವಣಿಗೆ, ಕುಂಠಿದೆ ಏನಾಗಿದೆ, ಇದು ಸೂಕ್ತವಾಗುತ್ತೆ ಅಂತೇಳಿ ನೋಡ್ಕೊಂಡು ಅದನ್ನ ಆರ್ಸಿ ಬಿಟ್ಕೊಂಡು ಇರ್ತೀವಿ, ಆ ಜಾಗದಲ್ಲೂ ಪರ್ಚೇಸ್ ಮಾಡ್ಕೋಬತ್ತೀವಿ. ನೀವು ಬಿತ್ತನೆ ಮಾಡೋದಿಲ್ವಾ? ನಮ್ದು ಬಿತ್ತನೆ ಕಡಿಮೆ ಸರ್, ನಾವು ಮಾಡಲ್ಲ, ನಮ್ ಬಿತ್ತನೆ ನಾವು ಮಾಡಲ್ಲ. ನಾವು ಮಾಡಲ್ಲ ಬಿತ್ತನೆ ಮಾಡಿ ಸರಿ ಸಕ್ಸಸ್ ಆಗಲ್ಲ, ಅದು ಅದಕ್ಕೆ ನಾವು ಬೇರೆ ಕಡೆ ತಗೊಂಡ್ ಹಾಕ್ತಿವಿ, ಅದೇ ಭೂಮಿ ಚೇಂಜ್ ಆಗಂದಂಗತ್ತೆ. ದನಕರುಗಳು ಎಷ್ಟು ಸಾಕೊಂಡಿದ್ರಿ ಸರ್? ದನಕರುಗಳು ನಮ್ದು ಮೊದಲು ಜಾಸ್ತಿ ಇದ್ದು, ಈಗ ಒಂದು 6 ಇದಾವೆ. ಆರು ಹಾಲು ಕೊಡ್ತಾರೆ ಅಂತವ? ಹಾಲು ಕೊಡ್ತೇವೆ. ಎತ್ತು ಹೋರಿ ಇಲ್ಲ? ಎತ್ತು ಹೋರಿ ಇಲ್ಲ, ಮದ್ದು ಹೋರಿ ಬಾರಿ ಸಾಕ್ತಿದ್ ನಾವು, ಹೋರಿಗಳೇ ಆಗ್ಬೇಕಿತ್ತು, ಎತ್ತುಗಳು 2 ಜೋಡಿ ಎತ್ತುಗಳು ಇರ್ತಿದ್ವು, ಆರಂಭ ಎತ್ತುಗಳೆಲ್ಲ ಮಾಡ್ಬೇಕಿತ್ತು ನಾವು. ಈಗ 12 ವರ್ಷದಿಂದ ನಾವು ಎತ್ತು ಬಿಟ್ಬಿಟ್ಟಿದೀವಿ, ಮತ್ತು ಏನಾರು ಮಾಡ ಒಂದ್ ಒಂಟಿ ಹೋರಿ ತಂದು ಒಂದ್ ಜೋಡಿ ಹಾಕೋಣ ಅಂತ ಒಂದ್ ಹೋರಿ ಇತ್ತು, ಖುಷಿಯಾಗಿ ನಮ್ಗೆ ಆಸೆ ಸಾಕ್ಬೇಕು ಮನೇಲಿ ಅಂತ. ಮತ್ತೆ ನೋಡ್ಕೊಂತ 14 ಮರಾಕಿ ನಮ್ಮ ಮಳಿಯ ಒಂದಕ್ಕೆ ನೋಡಕ್ ಹೋಗ್ತಾರೆ ಬೆಳತ್ತ ಬಿಡಿಯತ್ತ ಅಂತ ನಾವು ಇಷ್ಟಪಟ್ಟಿವಿ. ಎತ್ತುಗಳಂದ್ರೆ ತುಂಬಾ ದನಕರನ್ನ ಭಾರಿ ಪ್ರೀತಿ ಸರ್. ನಮ್ಗೆ ಎಮ್ಮೆಗಳಿದ್ದು, ಎಮ್ಮೆಗಳು ಬೇಸಿಗೆಯಿಂದ ಹುಡುಕಿಂದು ಹೋಗ್ಬಿಡು, ಕಲ್ಲಳ್ಳಿ ಹೋಗ್ಬಿಡು, ಒಂದ್ 2 ದಿನ ಒಂದ್ ರಾತ್ರಿ ಮನೆಗೆ ಬರ್ತಿರ್ಲಿಲ್ಲ, ಹಂಗಾಗಿ ಹುಡುಕ ತಪ್ಪದ್ನಲ್ಲಿ ಎಮ್ಮೆಗಳು ಮಾರ್ಬಿಟ್ಟಿದ್ವಿ. ಎಮ್ಮೆಗಳಿಲ್ಲ, ಹಸುಗಳಿದ್ದಾವೆ. ಎಮ್ಮೆ ಎಷ್ಟಿದ್ದು? ಎಮ್ಮೆ ಒಂದು 4-5 ಇದ್ದು. ಎಮ್ಮೆ 4-5 ಇದ್ದು? 5, 6, 7 ಎಮ್ಮೆ ಅವ್ರಿಗಿದ್ದು. ಅಕ್ಕಪಕ್ಕ ಮನೆ ನಮ್ಮ ಊರಲ್ಲಿ ಎಲ್ಲರ ಮನೆ ಎಮ್ಮೆಗಳಿದ್ದು, ಆಗ ಎಲ್ಲ ಗದಬೆಲ್ ಮೇಕೆ ಹೋಗ್ಬಿಡು, ಎಲ್ಲ ಒಟ್ಟಿಗೆ ಹೋಗು ಹುಡುಕಿ ಬರ್ಕೆ, ಎಲ್ಲ ನಾವು ಒಟ್ಟಿಗೆ ಹೋಗು ಹುಡ್ಕಕ್ಕೆ. ಕರಾವಗೆ ಹಸುಗಳು ಒಳ್ಳೇದು, ಎಮ್ಮೆ ಒಳ್ಳೇದು? ಹಾಲಿಗೆ ಎಮ್ಮೆ ಹಾಲು ಒಳ್ಳೇದು ಊಟಕ್ಕೆಲ್ಲ, ಅಂದ್ರೆ ಎಮ್ಮೆಗಳು ಸಕ ಹಿಂಸೆ ಆಯ್ತಲ್ಲ, ಹಂಗಾಗಿ ಹಸುಗಳ ಹಾಲಿಗೆ. ಯಾಕೆ ಹಿಂಸೆ ಎಮ್ಮೆದು? ಎಮ್ಮೆದ ಸರ್ ಬೇಸಿಗೆದಲ್ಲಿ ಅವಕ್ಕೆ ಎಮ್ಮೆಗಳಿಗೆ ಸಾಕೋದು ಕಷ್ಟ, ಮಳೆಗಾಲ ಆದ್ರೆ ಮಳೆ ಇರುತ್ತೆ, ಕೋಲ್ಡ್ ಇರುತ್ತೆ, ಆವಾಗುಣ ಹೊಂದುತ್ತವಕ್ಕೆ ಚೆನ್ನಾಗಿ ಮೇವಿರುತ್ತೆ ಮೇಕೆತ್ತವೆ ಮಳೆಗಾಲದಲ್ಲಿ, ಬೇಸಿಗೆಯಲ್ಲಿ ಒಣವೆ ಅವಕ್ಕಿನ್ನ ಭೂಸ ಹಿಂಡಿ ಹಾಕಕ್ ಹಕ್ಕಲ್ಲ, ಹಂಗಾಗಿ ಏನ್ಮಾಡ್ತೀನಿ ಕೆರೆ ಇಡ್ಲು ಎಲ್ಲಿತ್ತೆ ಅವು ಹಸಿರು ಹುಡುಕಿಂದು ಹೊಂಟು ಬಿಡ್ತದೆ, ಅವು ದಿಕ್ಕು ತಪ್ಪಿ ಇರ್ತಾರೆ ಆನೆ ಇದ್ದಂಗೆ, ಎಕ್ಕಡೆ ಹೋದ ಅಕ್ಕಡೆಗೆ ದಾರಿ ಅವು, ಅವು ಹೋದ ಕಡೆಗೆ ಹೋಯ್ತವ ಎಲ್ಲೆಲ್ಲ ಹೋಗಿ ಯಾರು ಬೆಳೆ ಹಾಳು ಮಾಡುದು ಮಾಡ್ದಲ್ಲ ಮಾಡ್ತವ, ಹಂಗಾಗಿ ಬೇಡ ಅಂತ ಬಿಟ್ಬಿಟ್ಟು ಮಾರಿಬಿಟ್ವಿ. ಮಾರಿಬಿಟ್ರೆ ಮಾರ್ಬಿಡುದು ಎಲ್ಲ ಮಾರದು, ಎಮ್ಮೆಗಳು ಮಾರದು, ಹಸುಗಳಿದಾವೆ, ಹೈನುಗಾರಿಕೆ ಮಾಡ್ತೀವಿ, ಹಾಲು ಕೊಡ್ತೀವಿ ಡೈರಿಗೆ ಕೊಡ್ತೀವಿ, ಹಾಲ ಮನೆಗೆ ಬಳಕೆ ಮಾಡ್ಕೊತೀರಿ, ಬೆಣ್ಣೆ ಮೊಸರು ಕೊಡ್ತೀವಿ, ಹಾಲು ಮೊಸರು ಬೆಣ್ಣೆ ತುಪ್ಪ ಮಕ್ಕಳಿಗೆಲ್ಲ ನಮಗೆ ಊಟ ಮಾಡ್ತೀವಿ ಸರ್, ಯಾವಾಗ್ಲೂ ಇದ್ದೇ ಇರಬೇಕು, 24 ಗಂಟೆ ಇರ್ತೀವಿ ನಮಗೆ. ಮನೆ ಸುತ್ತ ಜೇನು ಸಾಕೊಂಡಿದ್ರಿ, ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ರಿ ಸರ್? 4 ಪೆಟ್ಟಿಗೆ ಇಟ್ಕೊಂಡಿದ್ದೀನಿ, ಎಲ್ಲದ್ರಲ್ಲೂ ಜೇನಿದಾವೆ, ಚೆನ್ನಾಗಿದೆ ಸರ್. ಇದು ನೀವೇ ಸಾಕಾಣಿಕೆ ಮಾಡ್ತೀರಿ? ನಾವು ಸಾಕಾಣಿಕೆ ಮಾಡ್ತೀವಿ ಸರ್. ಇನ್ನು ಜಾಸ್ತಿ ಇದ್ವು ಅಂತ ಮೊದಲು ಇದ್ದು ಒಂದ್ 2-3 ಹೋಗ್ಬಿಟ್ಟು ನಾವು ಕೂಡ ಹಾಕ್ಬೇಕು ನೋಡ್ತೀವಿ, ಸಮಯ ನೋಡ್ತೀವಿ. ಕೂಡ ಜೇನು ಬಿಸ್ತಾ ಇರ್ತೀರಿ? ಆಗಾಗ ಬಿತ್ತೀವಿ ಸರ್. ನಾವು ನಮ್ಮೂರಲ್ಲಿ ಇನ್ನೊಬ್ರು ಇದಾರೆ, ನಮ್ಮ ಸ್ನೇಹಿತರು, ಅವ್ರು ನಾವು ಜೇನು ಬಿಚ್ಚೋದ್ರಲ್ಲಿ ತಗೊಂಡೋಯ್ತೀವಿ. ಇನ್ನು ಅಲ್ಲಿ ಪಾಲು ಒಂದು 500 ಒಬ್ರು ಇದಾರೆ, ಅವ್ರು ನಮ್ಗೆಲ್ಲ ಹೋಯ್ತೀವಿ, ಜೇನು ಬಿತ್ತೀವಿ, ಕೂಡ ಹಾಕ್ತಿವಿ, ಎಲ್ಲ ಮಾಡ್ತೀವಿ. ಅದ್ರಲ್ಲೇನು ಯಾರು ಎದರಕ್ಕೆ ಭಯ ಅಪಾಯ ಏನಿಲ್ಲ. ಒಂದು ಬಿಲ್ಡಿಂಗ್ ಇರ್ಬೋದು, ಮರ ಇರ್ಬೋದು, ಪೆಟ್ರ ಇರ್ಬೋದು, ಉತ್ತ ಇರ್ಬೋದು, ತೆಗಿತೀವಿ. ತುಪ್ಪ ಏನ್ ಮಾರಾಟ ಮಾಡ್ತಾರ? ಮನೆ ಬಳಕೆ ಮಾಡ್ಕೊತಾರೆ, ತಿಂತೀವಿ. ಬೇಕಾದ್ರೆ ನಮ್ ಸಂಬಂಧಿಕ ಅವ್ರು ಬಂದು ತಗೊಂಡೋಯ್ತಾರೆ, ಸಪ್ಪಿಸ್ಕೊಂಡೈತಾರೆ. ಮಾರೋದು ಮಾರ್ಬೋದು ಅಂದ್ರೆ ಇದು ಅಪರೂಪ ಅಲ್ವಾ ಸರ್? ತಿನ್ಕೇಳ ನಮ್ ಸಂಬಂಧಿಕರಿಗೆಲ್ಲ ಕೊಟ್ಬಿಡ್ತೀವಿ ಫ್ಯಾಮಿಲಿ. ಜೇನ್ ಬಿಚ್ಚೋದು ಸಾಕೋದು ಎಲ್ಲ ಎಲ್ಲಿ ಕಲ್ತ್ರಿ? ನಾವು ಹಿಂಗೆ ಕಲ್ತಿದ್ದು ಹಿಂಗೆ ನೋಡ್ಕೊಂಡು ಕಲ್ತಿವಿ. ಅದೊಂಥರ ಈಗ ವಿಜಯ ಅಂಗಡಿ ಅಂತ ಒಬ್ರು ಇದು ಜೇನು ಸಾಕಾಣಿಕೆ ನಮ್ಗೆಲ್ಲ ತರಬೇತಿ ಕೊಟ್ಟಿದ್ರು, ಪಿಟಕಿಗಳನ್ನು ಕೊಟ್ಟಿದ್ರು, ಅವ್ರೆಲ್ಲ ಬಂದು ನಮ್ಗೆಲ್ಲ ತೋರಿಸಿದ್ರು. ಆಗಿಂದ ನಾವು ಕೃಷಿ ಮಾಡೋದು ಕಲ್ತಿವಿ, ತುಂಬಿಕೊಂಬರೋದು, ಅರಿ ಕಟ್ಟೋದು, ಮತ್ತೆ ಹುಳ ಸಂಸಾರ ಫ್ಯಾಮಿಲಿ ಬೇರೆ ಮಾಡೋದು ಎಲ್ಲ ಕಲ್ಸ್ಕೊಡಿದಾರೆ ಸರ್ ನಮ್ಗೆ. ಏನ್ ಸಂಸಾರ ಒಂದ್ ಫ್ಯಾಮಿಲಿ ಇದ್ದು ಎರಡ್ ಮಾಡ್ಬೋದು ಅದ್ರಲ್ಲೇ, ಅದನ್ನು ಕಲ್ಸ್ಕೊಡು, ಅದನ್ನು ಮಾಡ್ಕೊತೀವಿ ನಾವು. ಹಂಗಾಗಿ ಪೆಟ್ಟಿಗೆ ಇಟ್ಕೊಂಡು ಸಾಕಾಣಿಕೆ ಮಾಡ್ಕೊಂಡಿದ್ದೀರಿ ಸರ್ ಅಲ್ವಾ? ಇನ್ನೊಂದು 4 ಎಕರೆನಲ್ಲಿ ಭತ್ತ ಬೆಳ್ಕೊತೀನಿ ಅಂತ ಅಂದ್ರೆ ಯಾವ್ಯಾವ ತಳಿ ಭತ್ತ ಬೆಳಿತೀರಿ? ನಾವು ಹೊಳೆ ಸಾಲ ಮಾಡಿದ್ವಿ, ಈ ಸರ್ ನೋಡ್ಬೇಕು ಏನ್ ಮಾಡುದು, ಹೊಳೆ ಸಾಲ ಅಥವಾ ಬೇರೆ ಭತ್ತ ಮಾಡದ ನೋಡ್ತೀವಿ. ಇನ್ನು ಸೀಸನ್ ಟೈಮ್ ಬಂದಿಲ್ವಲ್ಲ, ಇಲ್ಲ ಭತ್ತ ರೇಟ್ ಜಂಪ್ ಆದ್ರೆ ಇದನ್ನ ಹಾಕ್ತಿವಿ, ಇದನ್ನ ಡೌನ್ ಆಯ್ತು ಅಂದ್ರೆ ಅದನ್ನ ಹಾಕ್ತಿವಿ. ಅದು ಇಳುವರಿ ಬರುತ್ತೆ, ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ ಅಷ್ಟೇ. ನಿನ್ನ ಮನೆಗೆ ವರ್ಷಕ್ಕಾಗುವಷ್ಟು ಭತ್ತ ಆಗುತ್ತೆ? ಭತ್ತ ಆಗುತ್ತೆ ಸರ್. ಅಲ್ವಾ, ಗದ್ದೆಗೆಲ್ಲ ನೀರು ಏನ್ ಬೋರ್ವೆಲ್ದನಾ ಇಲ್ಲ ಏನಾದ್ರೂ? ನೀರು ಕೆರೆ ನೀರು ಬರುತ್ತೆ, ಮಳೆ ಬರಲ್ಲ, ಕೆರೆ ನೀರಿಲ್ಲ ಅಂದಾಗ ನಾವು ಬೋರ್ವೆಲ್ ಹಾಸ್ಕತೀವಿ. ಅದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್, ಮಾಡ್ಕೊಂಡಿದ್ದೀವಿ. ಒಟ್ಟಿಗೆ ಫಸಲು ಹಾಳಾಗ್ದಂಗೆ ಯಾವ್ದು ಬೆಳೆ ಒಣಗದಂಗೆ ಎಲ್ಲ ನೀರಾವರಿ ಜಮೀನು ಮಾಡ್ಕೊಂಡಿದ್ದೀವಿ ನಾವು. ಹೌದು, ಎಲ್ಲ ನೀಟಾಗಿ ಬರುತ್ತೆ, ಮಾಡ್ಕೊಂಡಿದ್ದೀವಿ. ಎಲ್ಲ ಪೈಪ್ ಲೈನ್ ಮಾಡ್ಕೊಂಡು ಏನು ಸೂಕ್ತವಾಗಿ ಏನೇನು ಬೇಕು ಎಲ್ಲ ಮಾಡ್ಕೊಂಡಿದ್ದೀವಿ. ಭತ್ತ ಎಷ್ಟಾಗುತ್ತೆ ಒಂದ್ ವರ್ಷದಲ್ಲಿ? ಒಂದ್ ವರ್ಷದಲ್ಲಿ ಹೇಳಿದ್ರೆ ಸರ್, 2 ಎಕರೆಗೆ ನಮ್ದು ಒಂದು 30-33 ಕ್ವಿಂಟಲ್ ಭತ್ತ ಆಗಿದೆ ಬೆಳೆ ಸಲು. ನಾವು ಉರ್ಲ ಹಾಕ್ತಾಗಲೇ ಭತ್ತನ ತೂಕ ಮಾಡಿ ಇಟ್ಬಿಡ್ತೀವಿ, ಅಲ್ಲಿ ಚೀಲಕ್ಕೆ ಹಾಕ್ಬಿಟ್ಟು ತೂಕ ಮಾಡಿ ಒಟ್ಟು ಹಾಕ್ಬಿಡ್ತೀವಿ. ಅವ್ರು ಸ್ಕೇಲ್ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಎಲ್ಲ ಗೊತ್ತಾಗ್ಬಿಡ್ತಾರೆ, ನಾವು ಬರ್ದಿರ್ತೀವಿ. ನಾವು ಚೀಲದ ಮೇಲೆ ಬರ್ದು ಬಿಡ್ತೀವಿ, ಏನ್ 50 ಗ್ರಾಮ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ ಅವ್ರಿಗೆ. ನಮ್ಗೆ ಅಷ್ಟು ಬಿಟ್ಟರೆ ಕೆಜಿ ಗೆಟ್ಲೆ ಬರಲ್ಲ, ಇಟ್ಬಿಡ್ತೀರಿ. ಒಂದು ಸಪರೇಟ್ ಗೋಡನ್ ಮಾಡಿರ್ತೀವಿ, ಆ ಗೋಡನ್ ಒಳಕ್ಕೆ ಚೀಲ ಕಟ್ಟಿರ್ತೀವಿ. ಕೊಡೆ ಟೈಮಲ್ಲಿ ಬರ್ತಾರೆ, ಚೀಲ ಬಿಚ್ಕೊಂಡು ಸುರ್ಕೊಂಡು ಅವ್ರು ತೂಕ ಮಾಡ್ಕೊಂಡು ಹೋಗ್ತಾರೆ. ಅವರು 83 ಕೆಜಿ 83 ಕೆಜಿ ಮಾಡ್ತಾರೆ ಒಂದ್ ಬ್ಯಾಗು. ಅದಕ್ಕೆ ಮಿಕ್ಕಿಂದ 50 ಕೆಜಿ 52 ಕೆಜಿ ಮಾಡಿರ್ತೀವ, ಅದನ್ನ ತೂಕ ಮಾಡ್ಕೊತೀವಿ, ಅದು ಕರೆಕ್ಟ್ ಆಗುತ್ತೆ ನಮ್ಗೆ. ಮನೆಗೆ ಎಷ್ಟು ಇಟ್ಕೋತೀರಿ? ಮನೆಗೆ ಊಟ ಇಟ್ಕೋತೀವಿ, ನಮಗೆ ವರ್ಷಕ್ಕೆ ಒಂದು 10 ಕ್ವಿಂಟಲ್ ಇಟ್ಕೋತೀವಿ. 10 ಕ್ವಿಂಟಲ್ ಸಾಕಾಗುತ್ತೆ? ಸಾಕಾಗುತ್ತೆ ಅಲ್ವಾ? ಸಾಕಾಗುತ್ತೆ. 10 ಕ್ವಿಂಟಲ್ ಇಟ್ಕೊಂಡು ವರ್ಷ ಪೂರ್ತಿ ನಿಮ್ಗೆ ಆಗುತ್ತೆ ಊಟಕ್ಕೆಲ್ಲ ಆಗುತ್ತೆ. ಒಟ್ಟಾರೆ ಕೃಷಿ ಬದುಕು ಏನ್ ಅನ್ಸುತ್ತೆ ದೇವರಾಜವ್ರು? ಸರ್, ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಸರ್. ನಮ್ಮ ಮನೇಲಿ ಇರಕ್ ಆಗದೆ, ನಾವು ಜಮೀನ್ದಲ್ಲಿ ಇರ್ಬೇಕು ಅನ್ಸುತ್ತೆ. ಯಾವಾಗ್ಲೂ ಬೆಳಿಗ್ಗೆ ಇದ್ರೆ ಸಂಜೆವರೆಗೂ ಅಲ್ಲೇ ಹೋಗ್ಬೇಕು, ಅಲ್ಲೇ ಇರ್ಬೇಕು, ತಿರುಗಾಡ್ಬೇಕು, ನೋಡ್ಬೇಕು, ನಮ್ ಕೈಲಾದ ಕೆಲಸ ಮಾಡ್ಬೇಕು, ತೃಪ್ತಿ ಸರ್ ನಮ್ಗೆ. ಏನೇನು ಕೆಲಸ ಮಾಡ್ತಾರೆ ಈ ವಯಸ್ಸಲ್ಲಿ? ಸರ್, ನಾನು ಮಾಡ್ತೀವಿ ಸರ್. ಈಗಲೂ ಬೇಕಾದ್ರೆ ನಾವು ಅಡೆ ಕಡಿತೀವಿ, ಮಣ್ಣು ಹೊರ್ತೀವಿ, ಏನು ಬಂದು ಎಲ್ಲ ಕೆಲಸ ಮಾಡ್ತೀವಿ, ಮಾಡ್ತೀವಿ. ಈಗಲೇ ನಾವು 25 ವರ್ಷ ಅಂತೇಳಿ ನಾವು ಸುಸ್ತು ಅನ್ನಂಗಿಲ್ಲ, ಮಾಡ್ತೀವಿ. ನಮ್ ಕಾಯಿ ಇಲ್ಲದಷ್ಟು ಕೆಲಸ ಮಾಡ್ತೀವಿ. ಮನೇಲಿ ಯಾರ್ಯಾರು ಇದ್ರಿ? ನಾನು ಒಂದ್ ನೆಂಟಿ, ಮಗ, ಸೊಸೆ, ಅವ್ರಿಗೆ 2 ಮಕ್ಕಳು. ಎಲ್ಲ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಒಬ್ರಿಗೊಬ್ರು ಅಂತವಾಗಿ ಎಲ್ಲ ಒಂದೇ ಕುಟುಂಬ, ಜೇನ್ ಗುಡ್ನಾಗ ಇದೀವಿ ಸರ್. ಒಟ್ಟಾರೆ ಬದುಕು ಚೆನ್ನಾಗಿದೆ? ಚೆನ್ನಾಗಿದೆ ಸರ್. ಜಾಸ್ತಿ ಓದ್ಲಿಲ್ಲ, ಎಲ್ಲ ಕೆಲಸ ಕೆಮ್ಮಿಗೆ ಹೋಗ್ಲಿಲ್ಲ ಅನ್ನೋದೇನಿಲ್ಲ, ಆತರದೇನು ಬೇಸರ ಇಲ್ಲ ಸರ್ ನಮ್ಗೆ. ತುಂಬಾ ಚೆನ್ನಾಗಿದೀವಿ, ಎಲ್ಲ ದೇವ್ರ ಕೊಡೋದಂಗೆ ಭಾರಿ ಖುಷಿಯಾಗಿ ಚೆನ್ನಾಗಿದೀವಿ. ಸುಖವಾಗಿದ್ರಿ? ಸುಖವಾಗಿದೆ ಸರ್, ಯಾವ್ದು ಚಿಂತೆ ಇದೆ ಸರ್. ಹಿಂಗೆ ಸುಖವಾಗಿ ಇರ್ಬೇಕು ದೇವರಾಜವ್ರೆ, ರೈತರು ಅನ್ನ ಬೆಳ್ಕೊಡ ಅಂತಾರೋ ದೇಶಕ್ಕೆ ಸುಖವಾಗಿ ಇರ್ಬೇಕು. ನಿಮ್ ಅನುಭವಗಳನ್ನೆಲ್ಲ ಭಾರಿ ಚೆನ್ನಾಗಿ ಹೇಳ್ಕೊಂಡ್ರಿ ನಮ್ಮ ಕೇಳುಗರೊಂದಿಗೆ. ನಿಮ್ಮನ್ ಸಂಪರ್ಕ ಮಾಡ್ಬೇಕು ಅಂದ್ರೆ ಮಾಡಂತ ಹೇಗೆ? ನಮ್ಮ ಸಂಪರ್ಕ ಮಾಡಿ, ಫೋನ್ ಇದೆ, ಹೇಳಿ ಫೋನ್ ನಂಬರ್. 810-509-1747. ಇನ್ನೊಂದ್ಸರಿ ಹೇಳಿ, 810-509-1747. ಒಳ್ಳೆದು ದೇವರಾಜ ಅವರೇ, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಬೂದನಹಳ್ಳಿಯ ಬಿಎಸ್ ದೇವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್, ಈಗ ಹಾಸನದ ಬಿಎಂ ರಸ್ತೆಯ ತಣ್ಣೀರು ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9620004782. ಅಂಧ ಮಕ್ಕಳಿಗೆ ಸಂಪೂರ್ಣ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡಿ ಬದುಕಿಗೆ ಮಾರ್ಗದರ್ಶನ ಕೊಡುವ ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಗೆ 1-9 ತರಗತಿಗಳಿಗೆ ಪ್ರವೇಶ ಶುರುವಾಗಿದೆ. ಸಂಪರ್ಕಿಸಿ 8073131949. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884268651. ರೈತ ಬಾಂಧವರೇ, ನಿಮ್ಮ ಜಮೀನುಗಳಲ್ಲಿ ತೋಟಗಳಲ್ಲಿ ಆಗಾಗ್ಗೆ ಸಾಕಷ್ಟು ಸಾವಯವ ತ್ಯಾಜ್ಯ ಸಿಗ್ತಾ ಇರುತ್ತೆ. ಕೆಲವೊಂದು ಸಾರಿ ದಪ್ಪ ದಪ್ಪ ಪಂಗೆಗಳು, ಕಾಂಡಗಳು ಅಥವಾ ತೆಂಗಿನ ಗರಿಗಳು, ಅಡಿಕೆ ಗರಿಗಳು, ಕುರಂಬಾಳೆ, ಕಾಯಿಮಟ್ಟೆ, ಹೀಗೆ ನಿಮ್ ನಿಮ್ಮ ಬೆಳೆಗೆ ಸಂಬಂಧಪಟ್ಟಂತೆ ತ್ಯಾಜ್ಯ ಸೃಷ್ಟಿ ಆಗ್ತಾ ಇರುತ್ತೆ. ಅದನ್ನ ಹೇಗೆ ವಿಲೇವಾರಿ ಮಾಡಬೇಕನ್ನೋ ಒಂದು ಆಲೋಚನೆನೂ ನಿಮಗೆ ಬರ್ತಾ ಇರುತ್ತೆ. ಕೆಲವೊಂದ್ಸಾರಿ ಸೌದೆಯನ್ನ ಉರುವಲಾಗಿ ಉಪಯೋಗಿಸ್ಕೊಳ್ಳೋದಿದೆ, ಮಾರಾಟ ಮಾಡೋದಿದೆ. ಇನ್ನು ಕೆಲವೊಬ್ರು ಜಮೀನು ಸ್ವಚ್ಛವಾಗಿರ್ಬೇಕಂತ ಅನ್ಕೊಂಡು ಗರಿಗಳನ್ನ, ಕುರಂಬಾಳೆಯನ್ನ, ಕಾಯಿಮಟ್ಟೆಯನ್ನ, ಕಾಯಿ ಸಿಪ್ಪೆ, ಕಾಯಿ ಚಿಪ್ಪು ಎಲ್ಲದನ್ನೂ ಮಾರಾಟ ಮಾಡೋದಿದೆ. ಆದರೆ ನಿಮ್ಮ ಜಮೀನಿನಲ್ಲೇ, ನಿಮ್ಮ ತೋಟಗಳಲ್ಲೇ ಇವುಗಳನ್ನ ಸದುಪಯೋಗ ಮಾಡಿಕೊಳ್ಳುವ ನಿಟ್ಟಿನಲ್ಲೂ ಗಮನ ಹರಿಸಿದ್ರೆ ನೀವು ಹೊರಗಡೆಯಿಂದ ತರುವ ಸಾವಯವ ಪದಾರ್ಥ ಅಥವಾ ಇತರೆ ಸಾವಯವ ಸಂಪನ್ಮೂಲಗಳ ಮೇಲಿನ ಒತ್ತಡ ಕಡಿಮೆ ಆಗ್ತದೆ. ಹಾಗೆ ಹೊರಗಡೆಯಿಂದ ತರುವ ಖರ್ಚು, ಶ್ರಮ, ಅದಕ್ಕಾಗಿ ಹುಡುಕಾಟ ಇವೆಲ್ಲವುಗಳನ್ನು ತಗ್ಗಿಸಬಹುದು ಅಥವಾ ಅವುಗಳಿಂದ ದೂರ ಇರಬಹುದು. ಇನ್ನೂ ಒಂದು ವಿಚಾರ ಏನಂದ್ರೆ, ಕೆಲವೊಬ್ರು ಈ ಟೊಂಗೆ, ಕೊಂಬೆ ಅಥವಾ ಗರಿಗಳನ್ನ, ಕಾಯಿ ಸಿಪ್ಪೆಯನ್ನ ತುಂಡು ತುಂಡು ಮಾಡಲಿಕ್ಕೆ ಯಂತ್ರಗಳನ್ನ ಇಟ್ಕೊಂಡು ಆ ಮೂಲಕ ಬೇಗ ಗೊಬ್ಬರವನ್ನ ಮಾಡ್ಕೊಳ್ತಾ ಇದೀವಿ ಅಥವಾ ಬೇಗ ಮಣ್ಣಿಗೆ ಇದನ್ನ ಸೇರಿಸಲಿಕ್ಕೆ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಹೇಳೋದಿದೆ. ಅದು ತಪ್ಪು ಅನ್ನೋದಕ್ಕಿಂತ ಅದಕ್ಕೆ ಎಷ್ಟು ಬಂಡವಾಳ ಹಾಕ್ತಾ ಇದೀವಿ, ಅದನ್ನ ನಿಭಾಯಿಸಲಿಕ್ಕೆ ಕಾರ್ಮಿಕರು, ವಿದ್ಯುತ್ತು ಮತ್ತಿತರೆ ವಿಚಾರಗಳನ್ನ ಗಮನಿಸಿಕೊಂಡ್ರೆ, ಹಾಗೆ ಅನಿವಾರ್ಯತೆ ಇದೆ ಅನ್ನೋದನ್ನ ನೋಡಿಕೊಂಡ್ರೆ ನಿಸರ್ಗದಲ್ಲಿ ತುಂಬಾ ವ್ಯವಸ್ಥಿತವಾಗಿ ದಪ್ಪ ದಪ್ಪ ರಂಬೆ ಕೊಂಬೆಗಳನ್ನು ಕರಗಿಸಲಿಕ್ಕೆ ಜೀವಿಗಳು ಇದಾವೆ ಅನ್ನೋದನ್ನ ನಾವು ಮರಿಬಾರದು. ಕೇಳುಗರೆ, ರೈತ ಬಾಂಧವರೇ, ನಾವು ನಮ್ಮ ಜಮೀನಿನಲ್ಲಿ ಲಭಿಸುವ ಏನೆಲ್ಲ ತ್ಯಾಜ್ಯವನ್ನ ಸ್ವಲ್ಪ ಸಗಣಿಯೊಂದಿಗೆ ಮಣ್ಣನ್ನು ಸೇರಿಸಿ ಆಗಿಂದಾಗೆ ನೀರು ಕೊಡ್ತಾ ಇದ್ರೆ, ಇಲ್ಲವೇ ಆಗಿಂದಾಗೆ ಮಳೆ ಬರ್ತಾ ಇರತ್ತಲ್ಲ, ಈ ಒಂದು ಸಂಗತಿಗಳೊಂದಿಗೆ ನಮ್ಮ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು, ಗೆದ್ದಲು, ಇನ್ನು ನಮಗೆ ಹೆಸರು ಗೊತ್ತಾಗದ ಜೀವಿಗಳು ಬಹಳ ಚೆನ್ನಾಗಿ ಕರಗಿಸಿ ನೋಡ್ತಾ ನೋಡ್ತಾ ಕೇವಲ 1-2 ವರ್ಷಗಳಲ್ಲಿ ಮಣ್ಣಿನಲ್ಲಿ ಲೀನ ಮಾಡಿಬಿಡ್ತವೆ. ನಾಲ್ಕಾರು ಹತ್ತು ವರ್ಷ ಬೇಕಾಗೇ ಇಲ್ಲ. ಎಷ್ಟು ಸುಲಭವಾಗಿ ಕಸ ರಸವಾಯಿತು ಅನ್ನೋದನ್ನ ನಾವು ನೋಡ್ಲೇಬೇಕು. ಸುಮ್ನೆ ಅಲ್ಲಲ್ಲಿ ಗುಡ್ಡೆ ಹಾಕಿ ನೋಡಿ, ಎಷ್ಟು ಬೇಗ ಅದು ಕರಗಿ ಹೋಗ್ಬಿಡುತ್ತೆ. ದೊಡ್ಡ ದೊಡ್ಡ ಗುಡ್ಡೆ ನೋಡ್ತಾ ನೋಡ್ತಾ ನೆಲ ಸಮ ಆಗ್ಬಿಡುತ್ತೆ. ಈ ಒಂದು ವಿಚಾರವನ್ನ ಕೆಲವೇ ಕೆಲವು ಜನ ಕೃಷಿಕರು ಗಮನಿಸಿಕೊಂಡು ತಮ್ಮ ಜಮೀನಿನಲ್ಲಿ ತೋಟದಲ್ಲಿ ಸಿಗುವ ತ್ಯಾಜ್ಯವನ್ನ ಗುಡ್ಡೆ ಹಾಕ್ತಾರೆ ಅಥವಾ ಉದ್ದಕ್ಕೆ ಹಾಕಂತ ಹೋಗ್ತಾರೆ. ಇನ್ನು ಸಗಣಿಯನ್ನ ಸ್ವಲ್ಪ ಮಣ್ಣನ್ನ ನೀರನ್ನ ಕೊಡ್ತಾ ಹೋಗ್ತಾರೆ. ಆ ಮೂಲಕ ಆ ಮಣ್ಣಿನ ಸಾರ ಖಂಡಿತವಾಗಿ ಸುಧಾರಣೆ ಆಗ್ತದೆ ಮತ್ತೆ ಅಲ್ಲಿಯ ಬೆಳೆಗಳು ಆರೋಗ್ಯಕರವಾಗಿ ಬೆಳವಣಿಗೆ ಆಗ್ತವೆ. ಇನ್ನು ಕೆಲವಾರು ಜನ ಈ ಸಾವಯವ ತ್ಯಾಜ್ಯವನ್ನ ನೀರಿನೊಂದಿಗೆ ಗಂಜಲ ಮತ್ತು ಸಗಣಿಯನ್ನು ಸೇರಿಸಿ ದೊಡ್ಡ ದೊಡ್ಡ ತೊಟ್ಟೆಗಳನ್ನಾಗಿ ಮಾಡಿ ಅಲ್ಲಿ ಕರಗಿಸಿ